ತವ ಕಥಾಮೃತಂ ತಪ್ತ ಜೀವನಂ ಕವಿಬೇರೇಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ದುರ್ಗಾ ಪೂಜೆ ಬರುವ ಗುರುವಾರದಿಂದ ಆರಂಭವಾಗುತ್ತದೆ ಅಂತ ನಾನು ಈ ಆಶ್ರಮದಲ್ಲ ಹೇಳಿದ್ದು, ಮಾಸ್ಟರ್ ಮಹಾಶಯ ಹೇಳ್ತಾ ಇದ್ದಾನೆ. ಅಲ್ಲಿ ಅಂದು 19 ಅಕ್ಟೋಬರ್ 1882 ಆಶ್ವೀಜ ಶುಕ್ಲ ಚತುರ್ದಶಿ ಸೋಮವಾರದಂದು ನಡೆದಂತಹ ಮಾತುಕತೆ. ಈ ಸಲ ದುರ್ಗಾ ಪೂಜೆ ಯಾವಾಗ? 19 ತಾರೀಕೇ ಅಂತೆ. ಈ ಸಲ ಕೂಡ ಯಾವ ದಿವಸ ಅಲ್ಲ, ಗುರುವಾರ, ಬುಧವಾರ, ಒಂದ್ ದಿವಸ ಮೊದಲೇ ಬರ್ತಾ ಇದೆ. ಪರಮಹಂಸರು ಇಂದು ಬಹಳ ಆನಂದದಿಂದ ಇದ್ದಾರೆ. ಕಾರಣ, ದಕ್ಷಿಣೇಶ್ವರಕ್ಕೆ ನರೇಂದ್ರ ಬಂದಿದ್ದಾನೆ. ಆತ ಬ್ರಾಹ್ಮ ಸಮಾಜದ ಒಬ್ಬಿಬ್ಬರು ಸ್ನೇಹಿತರನ್ನು ಕೂಡ ಕರೆದುಕೊಂಡು ಬಂದಿದ್ದಾನೆ. ರಾಖಾಲ, ರಾಮಲಾಲ, ಹಾಜರ ಪರಮಹಂಸರೊಡನೆಯೇ ಇದ್ದಾರೆ. ಮಾಸ್ಟರು ಅಲ್ಲಿಗೆ ಬಂದಿದ್ದಾನೆ ಅಂತ ಮಾಸ್ಟರೇ ಬರಿತಾ ಇದ್ದಾನೆ. ನರೇಂದ್ರ ದಕ್ಷಿಣೇಶ್ವರಕ್ಕೆ ಬಂದ್ರೆ ಉತ್ಸವ ಅವತ್ತು ಶ್ರೀರಾಮಕೃಷ್ಣರಿಗೆ. ನರೇಂದ್ರನ ಮಧ್ಯಾಹ್ನದ ಊಟ ಪರಮಹಂಸರೊಂದಿಗೆ ಆಯಿತು ಅವತ್ತು. ಭಕ್ತರೆಲ್ಲರೂ ವಿಶ್ರಾಂತಿ ಪಡೆಯುವುದಕ್ಕೋಸ್ಕರ ಸಾಮಾನ್ಯವಾದ ಹಾಸಿಗೆಯನ್ನ ಪರಮಹಂಸರ ಕೊಠಡಿಯಲ್ಲಿಯೇ ಹಾಕಲಾಗ್ತಾ ಇದೆ. ಮಂದಲಿಗೆ ಮೇಲೆ ಮೆತ್ತೆ ಹಾಸಿ ಬಿಳಿ ಬಟ್ಟೆ ಹಾಕಿ ಆಯಿತು. ಕೆಲವು ದಿಂಬುಗಳನ್ನು ಕೂಡ ಅಲ್ಲಿ ಇಲ್ಲಿ ಹಾಕಿ ಆಯಿತು. ಪರಮಹಂಸರು ನರೇಂದ್ರನ ಹತ್ರ ಹಾಸಿಗೆ ಮೇಲೆ ಬಾಲಕನ ಹಾಗೆ ಕುಳಿತುಕೊಂಡಿದ್ದಾರೆ. ಭಕ್ತರೊಡನೆ, ವಿಶೇಷತಃ ನರೇಂದ್ರನೊಡನೆ ನಗುಮುಖವಾಗಿ ಬಹಳ ಆನಂದದಿಂದ ಮಾತುಕತೆ ಆಡ್ತಾ ಇದ್ದಾರೆ. ತಮ್ಮ ಮಾನಸಿಕ ಅವಸ್ಥೆಗಳನ್ನು, ತಮ್ಮ ಜೀವನದ ಘಟನಾವಳಿಗಳನ್ನು ಕಥೆಯ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಮಾಸ್ಟರ್ ಮಾಷೆಯ ಎಂತಹ ಚಿತ್ರವನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಮಧ್ಯಾಹ್ನ ಊಟವಾದ ಮೇಲೆ ಮಾತುಕತೆ, ಮಲ್ಕೊಳ್ಳೋದಕ್ಕೋಸ್ಕರ ಮೆತ್ತೆ ಹಾಸಿ ಎಲ್ಲರೂ ಅದ್ರ ಮೇಲೆ ಕುಳಿತುಕೊಂಡು ಮಾತುಕತೆ ಕೇಳಿದ್ದಾರೆ. ಮಾತುಕತೆ ಕೇಳ್ತಾ ಹಾಗೇ ಏನಾದರೂ ನಿದ್ರೆ ಬಂದ್ರೆ ಹಾಗೆ ನಿದ್ರೆ ಮಾಡಿಬಿಡೋದು ಅಂತ. ಕೆಲವರಿಗೆ ಮಾತು ಕೇಳಿದ್ರೇನೆ ನಿದ್ರೆ ಬರೋದಾದ್ರಿಂದ ಜೋಗಳ ಹಾಡದಂತೆ ಇರ್ತದೆ. ಎಲ್ಲ ವ್ಯವಸ್ಥೆ ಗೊಳಿಸಿಕೊಂಡು, ಆದರೆ ಶ್ರೀರಾಮಕೃಷ್ಣರು ಮಾತ್ರ ನರೇಂದ್ರನ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾರೆ ಅಂತನ್ನುವ ಚಿತ್ರಣವನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಅದೆಂತಹ ಆತ್ಮೀಯತೆ ಇದ್ದಿರಬಹುದು. ಅಲ್ಲೆಲ್ಲ ನರೇಂದ್ರಗಿಂತ ಎಷ್ಟೋ ಹೆಚ್ಚು ವಯಸ್ಸಿನವರೆಲ್ಲ ಇರ್ತಾರೆ, ಅದರೊಳಗೇನು ಸಂಶಯವೇ ಇಲ್ಲ. ಆದರೆ ನರೇಂದ್ರ ಇನ್ನೂ 20 ಮುಟ್ಟದಂತಹ, 18 ವಯಸ್ಸು ಇರಬಹುದಾದಂತಹ ಆ ಯುವಕನೊಂದಿಗೆ ಕುಳಿತುಕೊಂಡು ಮಾತುಕತೆ ಆಡ್ತಾ ಇದ್ದಾರೆ. ಇವತ್ತು ತಮ್ಮ ಅನುಭವಗಳನ್ನ, ಅಂದ್ರೆ ಮಾನಸಿಕ ಅವಸ್ಥೆಗಳನ್ನ ಹಾಗೂ ಕೆಲವು ಘಟನಾವಳಿಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಶ್ರೀರಾಮಕೃಷ್ಣರು, ನನಗೆ ಸಮಾಧಿ ದೊರೆತ ನಂತರ ನನ್ನ ಮನಸ್ಸು ಕೇವಲ ಭಗವಂತನ ಸಂಬಂಧವಾಗಿ ಮಾತ್ರವೇ ಶ್ರವಣ ಮಾಡಲು ತವಕ ಪಡುತ್ತಿತ್ತು. ಎಲ್ಲಿ ಭಾಗವತ, ಎಲ್ಲಿ ಅಧ್ಯಾತ್ಮ ರಾಮಾಯಣ, ಎಲ್ಲಿ ಮಹಾಭಾರತ ಅಂತಲೇ ಸುತ್ತಾಡ್ತಾ ಇದ್ದೆ. ಎಡೆದಾರ್ ಕೃಷ್ಣ ಕಿಶೋರ್ನ ಮನೆಗೆ ಅಧ್ಯಾತ್ಮ ರಾಮಾಯಣ ಕೇಳೋದಿಕ್ಕೆ ಹೋಗುತ್ತಿದ್ದೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ಈಗಾಗಲೇ ನಿರ್ವಿಕಲ್ಪ ಸಮಾಧಿಯ ಸುಖವನ್ನು ಕೂಡ ಅನುಭವಿಸಿ ಆಗಿದೆ, ನೆನಪಿಟ್ಕೊಳ್ಬೇಕು. ಸಾಧನೆ ಎಲ್ಲ ಮುಗಿದ ಮೇಲೆ ಈ ತರಹ ಸಾಧಕರು, ಶಿಷ್ಯರು, ಭಕ್ತರು ಅವರ ಬಳಿಗೆ ಬರ್ತಾ ಇರುವಂತಹದ್ದು. ಆಧ್ಯಾತ್ಮಿಕ ಸಾಧನೆ ಮುಗಿದದ್ದು ಮಾತ್ರವಲ್ಲದೆ ಆ ನಿರ್ವಿಕಲ್ಪ ಸಮಾಧಿಯ ಮೂಲಕ ಪ್ರಚಂಡವಾದ ಆನಂದವನ್ನು ಅನುಭವಿಸಿದವರು ಅವರು. ಅಂತಹ ಅವರು ಸಮಾಧಿಯಿಂದ ಇಳಿದ ಮೇಲೆ ಹೇಗಿರೋದಕ್ಕೆ ಅಪೇಕ್ಷೆ ಪಡ್ತಾ ಇದ್ರು? ಏನೋ ಸಂಗೀತ ಹಾಕೊಂಡು ಕೂತ್ಕೊಂಡು ಕೇಳ್ತಾ ಇರೋಣ. ಆಗಿನ ಕಾಲದ ರೇಡಿಯೋ ಇರಲಿಲ್ಲ, ಇದ್ರೆ ರೇಡಿಯೋ ಟ್ಯೂನ್ ಮಾಡಬಹುದಾಗಿತ್ತು. ಅಥವಾ ಅಕ್ಕ ಪಕ್ಕದ ಮನೆಗೆ ಹೋಗಿ ಅದು ಇದು ನನಗಂತೂ ಸಾಕ್ಷಾತ್ಕಾರ ಆಗಿದೆ, ನಿಮಗೇನು ಆಗಿಲ್ವಾ ಇನ್ನು? ಏನಪ್ಪ ನೀವೆಲ್ಲ ಅಂತ ಈ ರೀತಿ ಏನಾದರೂ ಹೇಳ್ಕೊಂಡು ತಿರುಗ್ತಕ್ಕಂಥದ್ದಲ್ಲ. ಬದಲಾಗಿ ಭಗವತ್ ಸಂಬಂಧವಾಗಿ ಮಾತ್ರವೇ ಅವರ ಮನಸ್ಸು ಮಾತುಗಳನ್ನು ಕೇಳೋದಕ್ಕೆ ಇಷ್ಟಪಡ್ತಾ ಇತ್ತು. ಆ ಕಾರಣದಿಂದಾಗಿ ಎಲ್ಲಿ ಭಾಗವತ, ಎಲ್ಲಿ ಅಧ್ಯಾತ್ಮ ರಾಮಾಯಣ, ಎಲ್ಲಿ ಮಹಾಭಾರತ ಅಂತಲೇ ಸುತ್ತಾಡ್ತಾ ಇದ್ದೆ. ಅಷ್ಟೇ ಅಲ್ಲ, ಯಾವನೋ ಒಬ್ಬ ಕೃಷ್ಣ ಕಿಶೋರ್ ಅಂತ ಅವನು ಭಕ್ತ ಆಗ್ಬಿಟ್ಟಿದ್ದಾನೆ. ಅವನೊಂತರಹ ವಿಶಿಷ್ಟವಾದಂತಹ ಭಕ್ತ, ಅವನ ಮುಂದೆ ನೋಡೋದಕ್ಕಿದ್ದೀವಿ ಅವನ ವಿಷಯದಲ್ಲಿ. ಅವನು ಮನೆಗೆ ಹೋಗಿದ್ದಾರಂತೆ ಅಧ್ಯಾತ್ಮ ರಾಮಾಯಣವನ್ನು ಕೇಳೋದಕ್ಕೋಸ್ಕರ. ಅವರು ಇನ್ಯಾವುದನ್ನು ಕೇಳಬೇಕಾಗಿದೆ? ಯಾವುದೆಲ್ಲವನ್ನು ಕೇಳುವುದರಿಂದ ಏನನ್ನು ಪಡೆಯಬಹುದೋ ಅದಕ್ಕಿಂತ ಹೆಚ್ಚಿನದನ್ನು ಅವರು ಪಡೆದಾಯಿತು, ಅನುಭವಿಸ್ತಾ ಇದ್ದದ್ದು ಆಯಿತು. ಇಂಥ ಒಂದು ಸ್ಥಿತಿಯಲ್ಲೂ ಕೂಡ ಅವರು ಅದನ್ನು ಕೇಳೋದಕ್ಕೆ ಹಾತೊರಿಯಬೇಕಾದ್ರೆ ಆ ಭಗವಂತನ ಗುಣಶ್ರವಣ ಕೀರ್ತನ ಅಂತ ಹೇಳ್ತಕ್ಕಂಥದ್ದು ಸಮಾಧಿಯಿಂದ ಇಳಿದ ಮನುಷ್ಯನ ಮನಸ್ಸಿನ ಮೇಲೂ ಕೂಡ ಎಂಥ ಆನಂದವನ್ನು ಕೊಡಬಲ್ಲದು ಅಂತ ಗೊತ್ತಾಗುತ್ತೆ. ಯಾರಾದರೂ ನನಗೆ ಸಮಾಧಿ ಸ್ಥಿತಿಯಾಗಿದೆ, ಇನ್ನು ನಿಮ್ಮ ಪುರಾಣಕ್ಕೆ ಉಪನ್ಯಾಸಕ್ಕೆ ಇತ್ಯಾದಿಯಲ್ಲಿ ಬರಬೇಕಾಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಸಾಕ್ಷಾತ್ಕಾರ ಆಗಿಲ್ಲ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಶ್ರೀರಾಮಕೃಷ್ಣ ಅನುಭವದ ಪ್ರಕಾರ ಅಂತಹ ಉಪನ್ಯಾಸಗಳು ಎಲ್ಲೆಲ್ಲಿ ಕೇಳಿ ಬರುತ್ತೋ ಅದನ್ನು ಕೇಳೋದಕ್ಕೋಸ್ಕರ ಸ್ವಾಭಾವಿಕವಾದಂತಹ ಕಾತರತೆ ಬರಬೇಕು. ಅದನ್ನಲ್ಲದೆ ಇನ್ನೇನು ಕೇಳೋದಕ್ಕೆ ಸಾಧ್ಯವಾಗದೇ ಇರಬೇಕು. ಒಂದು ಸಾಕ್ಷಾತ್ಕಾರ ಆದ ಮೇಲೂ ಕೂಡ ಅಂತಹದ್ದೊಂದು ಭಾವನೆ ಇರುತ್ತದೆ, ಅದನ್ನು ಕೇಳಿಯೇ ಆನಂದ ಪಡ್ತಕ್ಕಂತಹ ಒಂದು ಮನಸ್ಥಿತಿ ಇರುತ್ತದೆ ಅಂತ ಒಂದು ವಿಚಾರವಾದ್ರೆ, ಮುಂದೆ ಸಾಕ್ಷಾತ್ಕಾರಕ್ಕೆ ಯಾರ್ಯಾರು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾರೋ ಅವರು ಕೂಡ ತಮ್ಮ ಈ ಕಿವಿಗಳಿಂದ ಈ ಅದ್ಭುತವಾದಂತಹ ಆಧ್ಯಾತ್ಮಿಕ ವಿಚಾರಗಳನ್ನು ಬಗೆ ಬಗೆಯಾಗಿ ವರ್ಣಿಸಲಾದಂತಹ ಆಧ್ಯಾತ್ಮಿಕ ವಿಚಾರಗಳನ್ನು ಕೇಳಿ ಕೇಳಿ ಕೇಳಿ ಕೇಳಿ ಮನನಕ್ಕೆ ಬೇಕಾದಷ್ಟನ್ನ ಸಂಗ್ರಹಿಸಿಕೊಳ್ಳಬೇಕು. ಮನಸ್ಸು ಮನನ ಮಾಡಬೇಕು. ಯಾವುದನ್ನು ಮನನ ಮಾಡಬೇಕು? ಕೆಲಸಕ್ಕೆ ಬಾರದೆ ಇರತಕ್ಕಂಥದ್ದು ಎಷ್ಟೋ ಮನನವಾಗ್ತಾ ಇರ್ತದೆ. 5 ನಿಮಿಷ ಇಲ್ಲಿ ನಾವು ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ಇರೋಣ, 5 ನಿಮಿಷದಲ್ಲಿ 50 ವಿಚಾರಗಳು ನಮ್ಮ ಮನಸ್ಸಲ್ಲಿ ಬಂದಾಗಿ ಹೋಗಿಬಿಟ್ಟಿರ್ತದೆ. ಆ 50 ವಿಚಾರಗಳು ಕೂಡ ಯಾವುದು ಕೆಲಸಕ್ಕೆ ಬರದೇ ಇದ್ದದ್ದು, ಅದನ್ನು ಯೋಚನೆ ಮಾಡದೇ ಇದ್ದಿದ್ರೂ ಕೂಡ ಏನೂ ನಷ್ಟ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಮನಸ್ಸಿನ ಸ್ಥಿತಿ ಅಂತಹದ್ದು, ಕೆಲಸಕ್ಕೆ ಬಾರದನ್ನೆಲ್ಲ ಮನಸ್ಸಿಗೆ ತಂದ್ಕೊಂಡು ಆಲೋಚನೆ ಮಾಡೋದು, ಇದು ದುಸ್ಥಿತಿ, ಮನಸ್ಸಿನ ದುಸ್ಥಿತಿ. ನಮ್ಮ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳು ಕರ್ತವ್ಯಗಳು ಏನೇನಿವೆಯೋ ಅವುಗಳೆಲ್ಲ ಯಾಂತ್ರಿಕವಾಗಿ ನಡೆದು ಹೋಗಿಬಿಡುತ್ತವೆ. ನೀವು ಪ್ರತಿಯೊಂದಕ್ಕೂ ಕೂಡ ಆಲೋಚನೆ ಕೊಟ್ಟು ನಿಮ್ಮ ಮನಸ್ಸನ್ನು ಕೊಟ್ಟು ಮಾಡಬೇಕಾದ್ದೇನೇ ಇರೋದಿಲ್ಲ. ಬಂದ ದಾರಿಯಲ್ಲೇ ಬಂದು ಬಂದು ಬಂದು ಬಂದು ಅಭ್ಯಾಸವಾಗಿತ್ತು ಅಂತಂದ್ರೆ ಆ ದಾರಿಯಲ್ಲಿ ಕಣ್ಣು ಮುಚ್ಚಿಕೊಂಡು ಬಂದರೂ ಕೂಡ ನಾವು ಬೀಳುವ ಸಂಭವ ಇಲ್ಲ. ಯಾಂತ್ರಿಕತೆ ಅಂದ್ರೆ ಅದೇನೆ. ಆದ್ರಿಂದ ಗೃಹಸ್ಥಾಶ್ರಮ ಧರ್ಮದಲ್ಲಿ ನಾವು ಏನೇನನ್ನ ಇಷ್ಟುವರೆಗೆ ಅಭ್ಯಾಸ ಮಾಡಿಕೊಂಡು ಬಂದಿದ್ದೇವೋ ಅವುಗಳನ್ನೆಲ್ಲ ಮಾಡಿಕೊಂಡು ಹೋಗೋದಕ್ಕೆ ನಾವು ನಮ್ಮ ಮನಸ್ಸನ್ನು ಕೊಡಬೇಕಾಗಿಲ್ಲ. ಹಾಗಾದ್ರೆ ಆ ಉಳಿದ ಮನಸ್ಸು, ಅಗಾಧವಾದಂತಹ ಮನಸ್ಸು, ಆತ್ಮಕ್ಕೆ ನಂತರ ಇರತಕ್ಕಂತಹ ಒಂದು ಸೂಕ್ಷ್ಮವಾದಂತಹ ವಿಶಾಲವಾದಂತಹ ವಸ್ತು ಯಾವುದಪ್ಪ ಅಂತಂದ್ರೆ ಮನಸ್ಸೇ. ಅಷ್ಟು ದೊಡ್ಡ ಮನಸ್ಸು ನಮ್ಮಲ್ಲೆಲ್ಲರಲ್ಲೂ ಕೂಡ ಇದೆ. ಆ ಮನಸ್ಸಿಗೆ ಆಲೋಚನೆ ಮಾಡೋದಕ್ಕೆ ಏನು ವಿಷಯ ಇದೆಯಪ್ಪ ಅಂತಂದ್ರೆ ಕೆಲಸಕ್ಕೆ ಬರೆದಿರತಕ್ಕಂಥ ವಿಚಾರಗಳು ಅಂತ ಹೇಳಿದ್ರೆ ಎಷ್ಟು ನಷ್ಟ ಮಾಡಿಕೊಳ್ತೇವೆ ನಾವು. ಆದ್ರಿಂದ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೂ ಕೂಡ ಈ ಬಗೆಯ ಶ್ರವಣ ಬೇಕಾಗ್ತದೆ. ಸಾಕ್ಷಾತ್ಕಾರ ಆದಮೇಲೆ ಅದನ್ನ ಆನಂದಿಸುವುದಕ್ಕೆ ಬೇಕು. ಸಾಕ್ಷಾತ್ಕಾರ ಆಗಬೇಕಾದ್ರೆ ಮೊದಲು ಮುಂದೆ ಆನಂದಿಸುವುದಕ್ಕೋಸ್ಕರ ಬೇಕು. ತಯಾರಿ ಮಾಡಿಕೊಳ್ಬೇಕಾಗತ್ತೆ. ಮನಸ್ಸನ್ನ ಸಾತ್ವಿಕ ಮಾಡಿಕೊಳ್ಳೋದು ಹೇಗೆ, ಸಾತ್ವಿಕ ಮಾಡಿಕೊಳ್ಳೋದು ಹೇಗೆ ಅಂತ ಕೆಲವರು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸಾತ್ವಿಕ ಮನಸ್ಸು, ರಾಜಸಿಕ ಮನಸ್ಸು, ತಾಮಸಿಕ ಮನಸ್ಸು ಅಂತ ಹೇಳ್ತಕ್ಕಂಥದ್ದು. ಈ ತಾಮಸಿಕ ಮನಸ್ಸು ಅದು ದುಷ್ಟವಾಗಿ ವರ್ತಿಸ್ತಾ ಇರುತ್ತದೆ. ರಾಜಸಿಕ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಕೆಲಸಕ್ಕೆ ಬಾರದಿರತಕ್ಕಂತಹ ಕೆಲಸಗಳನ್ನೆಲ್ಲ ಮೈ ಮೇಲೆ ತಂದು ಹಾಕೊಳ್ತದೆ, ಒದ್ದಾಡ್ತಾ ಇರ್ತದೆ. ಸಾತ್ವಿಕ ಮನಸ್ಸು ಮಾತ್ರವೇ ಆನಂದವನ್ನು ಕೊಡುತ್ತದೆ ಅಂತ ಕೇಳಿದಾಗ, ಈ ಸಾತ್ವಿಕ ಸ್ಥಿತಿಗೆ ಏರೋದು ಹೇಗೆ, ತಮೋ ಗುಣವನ್ನು ಹೋಗಲಾಡುವುದು ಹೇಗೆ ಅಂತ ಹೇಳ್ತಕ್ಕಂತಹ ಪ್ರಶ್ನೆ ಸ್ವಾಭಾವಿಕವಾಗಿ ಹೇಳುತ್ತದೆ. ಅಂತಹ ಸಂದರ್ಭದಲ್ಲಿ ಉತ್ತರ ಏನಪ್ಪಾ ಅಂದ್ರೆ, ಭಗವನ್ ನಾಮ ಸ್ಮರಣೆ, ಭಗವದ್ ಗುಣ ಕೀರ್ತನೆ, ಭಗವಂತನ ಕುರಿತಾದಂತಹ ಮಾತುಕತೆಗಳು, ಸಾತ್ವಿಕವಾದಂತಹ ವಿಚಾರಗಳನ್ನೇ ನಾವು ಮನಸ್ಸಿಗೆ ತಂದು ಕೊಡ್ತಾ ಇತ್ತು ಅಂತ ಹೇಳಿದ್ರೆ, ಮನಸ್ಸು ಸಕಾಲದಲ್ಲಿ ತನ್ನಷ್ಟಕ್ಕೆ ತಾನೇ ಅದು ಸಾತ್ವಿಕವಾಗುತ್ತದೆ. ಈ ಎರಡು ಅಂಶವನ್ನು ನಾವಿಲ್ಲಿ ಗಮನಿಸಿಕೊಳ್ಬೇಕು. ಶ್ರೀರಾಮಕೃಷ್ಣ ಹೇಳಿದ್ರು, ಕೃಷ್ಣ ಕಿಶೋರ್ ನ ಮನೆಗೆ ಅಧ್ಯಾತ್ಮ ರಾಮಾಯಣವನ್ನು ಕೇಳೋದಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳಿ ಮರುಕ್ಷಣಕ್ಕೆ ಆ ಕೃಷ್ಣ ಕಿಶೋರ್ನ ಶ್ರದ್ಧೆಯ ಬಗ್ಗೆ ಹೇಳ್ತಾರೆ. ಸ್ವಾರಸ್ಯವಾಗಿದೆ ಅದು. ಕೃಷ್ಣ ಕಿಶೋರ್ನದು ಎಂಥ ಅದ್ಭುತ ಶ್ರದ್ಧೆ. ಆತ ಬೃಂದಾವನಕ್ಕೆ ಹೋಗಿದ್ದ. ಒಂದು ದಿನ ನೀರಿಡಿಕೆ ಆಯಿತು. ಬಾವಿಯ ಹತ್ತಿರಕ್ಕೆ ಹೋದಾಗ ಅಲ್ಲಿ ಯಾರೋ ಒಬ್ಬ ನಿಂತುಕೊಂಡಿದ್ದ. ಆತನನ್ನ ಸ್ವಲ್ಪ ನೀರು ಸೇದಿಕೊಡು ಅಂತ ಕೇಳಿದಾಗ ಆತ ಹೇಳಿದ, ನಾನು ನೀಚ ಕುಲಕ್ಕೆ ಸೇರಿದವನು, ನೀವು ಬ್ರಾಹ್ಮಣರು, ನಿಮಗೆ ಹೇಗೆ ನಾನು ನೀರು ಸೇದಿಕೊಡ್ಲಿ ಅಂತ. ಕೃಷ್ಣ ಕಿಶೋರ ಹೇಳಿದ, ನೀನು ಶಿವ ಶಿವ ಅಂತ ಹೇಳು, ಶಿವ ಶಿವ ಅಂತ ಹೇಳಿದೊಡನೆಯೇ ನೀನು ಶುದ್ಧನಾಗಿಬಿಡ್ತೀಯ. ಆತ ಹಾಗೆಯೇ ಮಾಡಿ ನೀರು ಸೇದಿ ಕೊಟ್ಟ. ಕೃಷ್ಣ ಕಿಶೋರ ಬಹಳ ಆಚಾರವಂತ ಬ್ರಾಹ್ಮಣ, ಆದರೂ ಆ ನೀರನ್ನ ಕುಡಿದು ಬಿಟ್ಟ. ಎಂಥ ಶ್ರದ್ಧೆ ಆತನದು ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಶ್ರೀರಾಮಕೃಷ್ಣ ಏನೋ ಹೇಳಿಬಿಟ್ರು. ಈಗ ನಾವು ಆಲೋಚನೆ ಮಾಡಬೇಕಾಗತ್ತೆ, ಎಂಥ ಒಂದು ಪರಿಸ್ಥಿತಿ ಇದೆ ಇಲ್ಲಿ, ಮುಟ್ಟಬೇಡ ನನ್ನನ್ನ. ನೀನು ಮುಟ್ಟಿದ್ರೆ ನೀನ್ ಕೆಟ್ಟವನು, ಆದ್ರಿಂದ ನಿನ್ನನ್ನು ಮುಟ್ಟಿದ್ರೆ ನಾನು ಕೆಟ್ಟೆ. ಟಚ್ ಮೀ ನಾಟ್. ಸ್ವಾಮಿ ವಿವೇಕಾನಂದರು ಅದನ್ನ ಬಹಳಷ್ಟು ತಮಾಷೆಯಾಗಿ ಹೇಳಿದ್ದಾರೆ. ನಮ್ಮ ಧರ್ಮ ಇರೋದೆಲ್ಲ ನನ್ನನ್ನು ಮುಟ್ಟಬೇಡ, ನಾನು ಮಡಿ, ನಾನು ಪವಿತ್ರ, ನೀನು ಅಶುದ್ಧ, ನೀನು ನೀಚ, ನೀನು ಕೆಳಮಟ್ಟದವನು. ನಾವೆಲ್ಲರೂ ಒಂದೇ ದೇವರ ಮಕ್ಕಳು, ಆದರೆ ನೀನು ಸ್ವಲ್ಪ ಕೆಳಗೆ. ಇಂತಹ ಒಂದು ಪರಿಸ್ಥಿತಿ ಇರುವಂತಹ ಈ ಸಮಾಜದಲ್ಲಿ ಆ ಕೃಷ್ಣ ಕಿಶೋರ ಹಾಗೆ ಮಾಡಿದ ಅನ್ನುವ ಮಾತನ್ನ ಶ್ರೀರಾಮಕೃಷ್ಣರು ಎತ್ತಿ ಆಡಿ ಭಗವಂತನಲ್ಲಿ ಶ್ರದ್ಧೆ ಇಟ್ಟದ್ದೇ ಆದರೆ, ಭಗವನ್ ನಾಮದಲ್ಲಿ ಶ್ರದ್ಧೆ ಇಟ್ಟದ್ದೇ ಆದರೆ ನಮ್ಮ ಭಾವದಲ್ಲಿ ಎಷ್ಟು ವ್ಯತ್ಯಾಸವಾಗುತ್ತದೆ ಎನ್ನುವುದನ್ನ ಎತ್ತಿ ತೋರಿಸಿಕೊಡ್ತಾ ಇದ್ದಾರೆ. ಎಲ್ಲಿಯವರೆಗೆ ಅವನು ಶ್ರದ್ಧೆ ಇತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೀನು ಶಿವ ಶಿವ ಅಂತ ಹೇಳು. ಇಲ್ಲೇನೋ ಶಿವ ಶಿವ ಅಂದ ಆ ಬೃಂದಾವನದಲ್ಲಿ, ಅವನು ಶಿವ ಶಿವ ಅಂತ ಹೇಗೆ ಹೇಳ್ದ ಅಂತ ಯಾರೋ ಒಬ್ಬರು ಪ್ರಶ್ನೆ ಎತ್ತಿದ್ರು ನನ್ನ ಹತ್ರ. ಅಷ್ಟಕ್ಕೆ ಅಲ್ಲಿ ಕೃಷ್ಣ ಅನ್ಬೇಕಾಗಿತ್ತಲ್ಲ, ಯಾಕೆ ಶಿವ ಅಂದ ಅಂತ. ಅಷ್ಟು ಸೂಕ್ಷ್ಮ ನಮ್ಮ ಬುದ್ಧಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ಹಾಗೆ ಆ ನೀಚ ಕುಲದವನ ಹತ್ರ ಶಿವ ಶಿವ ಅಂತ ಹೇಳಿಸಿ, ಭಗವನ್ ನಾಮವನ್ನು ಹೇಳಿಸಿ ಅವನು ಶುದ್ಧ ಆದ ಅಂತ ಇವನು ತಿಳಿದುಕೊಂಡು, ಅವನು ಕೂಡ ಅದೇ ರೀತಿಯಲ್ಲಿ ಭಾವಿಸಿ ತಾನು ಶುದ್ಧ ಆದೆ ಅಂತ ತಿಳಿದು ನೀರನ್ನು ಸೇದಿ ಕೊಟ್ಟದ್ದು ಆಯ್ತು, ಇವನು ಕುಡಿದದ್ದು ಆಯ್ತು. ಎಂಥ ಶ್ರದ್ಧೆ ಇದು. ಎಸ್ ಮರೇ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ. ಮೊದಲಿನ ಮೂರು ವರ್ಗದ ಉಪನಯನ ಆಗಬಹುದಾದಂತಹ ಜನವರ್ಗದಲ್ಲಿ ಪ್ರತಿದಿನ ಸಂಧ್ಯಾ ವಂದನೆ ಮಾಡುವವರಿದ್ರೆ ಅವರಿಗೆ ಗೊತ್ತಿದೆ. ಎಸ್ ಮರೇ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ. ಆಚಮನ ಮಾಡಿದ ಮೇಲೆ ಅದಕ್ಕಿಂತ ಮೊದಲು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಉಟ್ಟುಕೊಂಡು ಆಚಮನವನ್ನು ಮಾಡಿದ ಮೇಲೂ ಕೂಡ ಅವನಲ್ಲಿ ಅಶುದ್ಧಿಯ ಭಾವನೆ ಇನ್ನೇನು ಇನ್ನೂ ಏನಾದರೂ ಉಳ್ಕೊಂಡಿತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಹೋಗಲಾಡಿಸೋದಕ್ಕೋಸ್ಕರ ಹೇ ಪುಂಡರೀಕಾಕ್ಷ, ಹೇ ಕೃಷ್ಣ, ಹೇ ವಾಸುದೇವ, ಹೇ ಮುಕುಂದ, ಹೇ ಶಿವ, ಹೇ ಕಾಳಿ, ಹೀಗೆ ಭಗವನ್ ನಾಮವನ್ನ ಯಾವುದಾದ್ರೂ ಒಂದು ನಾಮವನ್ನ ಶ್ರದ್ಧೆಯಿಂದ ಪೂರ್ತಿ ಮನಸ್ಸಿನಿಂದ ಹೇಳಿದ್ರೆ ಆಯ್ತು, ತಕ್ಷಣವೇ ಆ ವ್ಯಕ್ತಿಯ ಒಳ ಹೊರಗು ಎರಡೂ ಕೂಡ ಶುದ್ಧವಾಗಿ ಬಿಡುತ್ತದೆ ಅನ್ನುವ ಮಾತನ್ನ ನಾವು ಪ್ರತಿದಿನ ಹೇಳಿ ಮುಟ್ಟಬೇಡ. ಅವನು ಇತ್ರೆಯವನಾದ್ರೆ ಒಳಗಡೆ ಕರೆದು ಕುಳ್ಳಿರಿಸೋದಿಲ್ಲ. ಅವನೇ ಕ್ರೈಸ್ತ ಮತಕ್ಕೆ ಸೇರಿ ಮಿಸ್ಟರ್ ಜಾನ್ ಆಗಿ ಬಂದ್ರೆ ಬನ್ನಿ ಮಿಸ್ಟರ್ ಜಾನ್ ಅಂತ ಕುರ್ಚಿ ಮೇಲೆ ಕುರಿಸಿ ಅವನಿಗೊಂದು ಕಪ್ ಕಾಫಿ ಕೂಡ ಕೊಟ್ಟು ಮೊದಲು ಮನುಷ್ಯನನ್ನ ಮನುಷ್ಯನನ್ನಾಗಿ ಕಾಣುವಂತಹದ್ದು ಬಹಳ ಮುಖ್ಯ. ಆಮೇಲೆ ಈ ಜಾತಿ ಗೀತಿ ಆಮೇಲೆ ಇದ್ದವಲ್ಲ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅಂತನೋ ಮಾತನ್ನ ಎಷ್ಟೇ ಹೇಳಿದರೂ ಕೂಡ ನಮ್ಮ ಈ ಪೂರ್ವಗ್ರಹ ಪೀಡಿತವಾದಂತಹ ಮನಸ್ಸಿಗೆ ಆ ಗೆರೆಯನ್ನು ದಾಟಿ ಹೋಗುವುದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಆದರೆ ಈಗ ಅದು ಬಹಳಷ್ಟು ಹೋಗಿದೆ, ಆದರೆ ಅದು ಇನ್ನಷ್ಟು ಹೋಗುವಂತಹದ್ದು ಹೋಗುವಂತಹದ್ರ ಅವಶ್ಯಕತೆ ಕೂಡ ಇದೆ. ನಾವೆಲ್ಲರೂ ಒಟ್ಟು ಒಂದು ಅನ್ನುವ ಭಾವನೆಯಿಂದ ಆನಂದವನ್ನ ಪಡುವಂತೆ ಆಗಬೇಕಾದ್ರೆ ಈ ಬಗೆಯ ಶ್ರದ್ಧೆಯಿಂದ ನಾವು ವರ್ತಿಸಬೇಕಾಗುತ್ತದೆ ಅಂತನ್ನುವ ವಿಚಾರವನ್ನು ತಿಳಿದುಕೊಂಡು ಮುಂದಕ್ಕೆ ಹೋಗೋಣ. ಶ್ರೀರಾಮಕೃಷ್ಣ ಹೇಳ್ತಾರೆ, ಎಡೆದಾರ್ ಸ್ನಾನ ಘಟ್ಟದಲ್ಲಿ, ಎಡೆದಾರ್ ಅಂತ ಹೇಳ್ತಕ್ಕಂತಹ ಜಾಗದಲ್ಲಿ ಒಂದು ಸ್ನಾನ ಘಟ್ಟ ಇದೆ. ಆ ಸ್ನಾನ ಘಟ್ಟದಲ್ಲಿ ಸಾಧು ಒಬ್ಬ ಬಂದು ಇಳಿದುಕೊಂಡಿದ್ದ. ಅಲ್ಲಿಗೆ ಒಂದು ದಿನ ಹೋಗಬೇಕು ಅಂತ ನಾವು ಮನಸ್ಸು ಮಾಡಿಕೊಂಡವು. ನಾನು ಹಲದಾರಿಗೆ ತಿಳಿಸಿದೆ, ನೋಡು ನಾನು ಕೃಷ್ಣ ಕಿಶೋರ ಇಬ್ರು ಆ ಸಾಧುವನ್ನ ನೋಡ್ಕೊಂಡು ಬರೋದಕ್ಕೆ ಹೋಗ್ತಿದ್ದೇವೆ, ನೀನು ಬರ್ತೀಯಾ? ಹಲದಾರಿ ಅಂದ್ರೆ ಯಾರು ಅಂತ ತಿಳ್ಕೊಂಡಿರ್ಬೇಕು. ನೀವು ಹೇಳಿದ್ದಲ್ಲ ಮುಟ್ಟಬೇಡ ಅಂತ ಹೇಳೋ ಜಾತಿ, ಕಟ್ಟ ಬ್ರಾಹ್ಮಣ, ಸಂಪ್ರದಾಯಸ್ಥ. ಈಗೆಲ್ಲ ನಾನು ಮಾತಾಡಿದ್ರೆ ಬ್ರಾಹ್ಮಣರನ್ನು ದೂರ್ತಾ ಇದ್ದೀನಿ ಅಂತ ಹೇಳಲಿಲ್ಲ, ನಾನು ಸಂಕುಚಿತ ಬುದ್ಧಿಯ ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇನೆ. ಇಲ್ಲಿ ಶ್ರೀರಾಮಕೃಷ್ಣ ಅವನಿಗೆ ಹೇಳ್ತಾ ಇದ್ದಾರೆ ಹಲದಾರಿಗೆ, ಬರ್ತೀಯಾ ನೀನು? ಆಗ ಹಲದಾರಿ ಹೇಳ್ದ, ಹೋಗಿ ಹೋಗಿ ಆ ಮಣ್ಣಿನ ಗೂಡನ್ನ ನೋಡ್ಕೊಂಡು ಬರೋದ್ರಿಂದ ಯಾವ ಪದವಿ ಸಿಕ್ಕೀತೋ? ಆ ಸಾಧುವಿನ ಶರೀರವನ್ನು ಮಣ್ಣಿನ ಗೂಡು ಅಂತ ಕರೆದ ಅವನು. ಯಾತಕ್ಕೋಸ್ಕರ ಅವನು ಹಾಗೆ ಹೇಳಿದ ಶ್ರೀರಾಮಕೃಷ್ಣ ಹೇಳ್ತಾರೆ, ಹಲದಾರಿ ಗೀತೆ ವೇದಾಂತ ಓದ್ತಾ ಇದ್ನಲ್ಲ, ಅದಕ್ಕಾಗಿ ಆ ಸಾಧುವನ್ನು ಮಣ್ಣಿನ ಗೂಡು ಅಂತನ್ನು ಅಂತ ಕರೆದ. ಈ ಮಾತನ್ನು ನಾನು ಕೃಷ್ಣ ಕಿಶೋರ್ನಿಗೆ ತಿಳಿಸಿದೆ. ಆತನಿಗೆ ಬಹಳವಾಗಿ ಕೋಪ ಬಂದ್ಬಿಡ್ತು. ಆತ ಹೇಳ್ದ, ಏನು ಹಲದಾರಿ ಹೀಗಂತ ಹೇಳಿದ್ನೆ? ಯಾರು ಭಗವತ್ ಚಿಂತನೆ ಮಾಡ್ತಾ ಇದ್ದಾನೆಯೋ, ಯಾರು ರಾಮ ಚಿಂತನೆ ಮಾಡ್ತಾ ಇದ್ದಾನೆಯೋ, ಯಾರು ಭಗವಂತನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದಾನೆಯೋ ಅಂತವನ ದೇಹ ಮಣ್ಣಿನ ಗೂಡೆ. ಕೃಷ್ಣಕಿಶೋರ್ ಹೇಳುವ ಮಾತಿದು. ಯಾರು ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡಿದಾನೋ, ಭಗವ ಚಿಂತನೆ ಮಾಡ್ತಾ ಇದ್ದಾನೆಯೋ, ರಾಮ ಚಿಂತನೆ ಮಾಡ್ತಾ ಇದ್ದಾನೆಯೋ, ಭಗವಂತನಿಗಾಗಿ ಎಲ್ಲವನ್ನು ತ್ಯಾಗ ಮಾಡಿದಾನೆಯೋ ಅಂತವನ ದೇಹ ಮಣ್ಣಿನ ಗೂಡೆ. ಆತನಿಗೆ ಗೊತ್ತಿಲ್ಲ ಭಕ್ತನ ದೇಹ ಚಿನ್ಮಯ ದೇಹ ಅಂತ. ಹೀಗೆ ಅಂತ ಹೇಳಿ ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ. ಕೃಷ್ಣ ಕಿಶೋರ ಆಗಾಗ ಕಾಳಿ ದೇವಾಲಯಕ್ಕೆ ಹೂ ಕೊಯ್ಯೋದಕ್ಕೆ ಬರ್ತಿದ್ದ. ಆತನಿಗೆ ಅಷ್ಟೊಂದು ಕೋಪ ಆ ಹಲದಾರಿಯನ್ನು ಕಂಡ್ರೆ, ಆತನೇನಾದ್ರೂ ಕಣ್ಣಿಗೆ ಬಿದ್ದ ಅಂದ್ರೆ ಮುಖ ತಿರುಗಿಸ್ಕೊಂಡು ಬಿಡ್ತಿದ್ದ. ಕೊನೆ ಕೊನೆಗೆ ಆತನೊಡನೆ ಮಾತುಕತೆ ಆಡೋದನ್ನೇ ನಿಲ್ಲಿಸಿಬಿಟ್ಟ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಇಲ್ಲಿ ಇದನ್ನು ಒಂದು ವಿಶೇಷವಾಗಿ ಎತ್ತಿ ಹೇಳ್ತಾ ಇದ್ದಾರೆ. ಸನ್ಯಾಸಿಯೊಬ್ಬನನ್ನ ಮಣ್ಣಿನ ಗೂಡು ಅಂತ ಕರೆಯುವಲ್ಲವರಿಗೂ ಹೋದ ಈ ಹಲದಾರಿ. ಆ ಹಲದಾರಿ ಕಥೆಯನ್ನ ಶ್ರೀರಾಮಕೃಷ್ಣ ಜೀವನ ಚಿತ್ರದಲ್ಲಿ ಬರ್ತಿದ್ದೆ, ಅದನ್ನೆಲ್ಲ ಓದ್ಕೊಳ್ಬೇಕು, ತುಂಬಾ ಸ್ವಾರಸ್ಯಕರವಾದಂತ ಕತೆ. ಕೊನೆಗೂ ಆ ದಕ್ಷಿಣೇಶ್ವರದಿಂದ ಅವನು ಬಿಟ್ಟು ಹೋಗತಕ್ಕಂತಹ ಪರಿಸ್ಥಿತಿ ಬಂತು. ಆ ಹಲದಾರಿ ಈ ಸನ್ಯಾಸಿಯೊಬ್ಬನನ್ನ ಮಣ್ಣಿನ ಗೂಡು ಅಂತ ಕರೆದಿದ್ದಕ್ಕೆ ಆ ಕೃಷ್ಣ ಕಿಶೋರ್ ಯಾರಲ್ಲಿ ಆ ಒಂದು ಭಗವದ್ ಭಕ್ತಿ ಶ್ರದ್ಧೆ ತಿಳಿಸತಕ್ಕಂಥದ್ದು ಉಚ್ಚ ಪ್ರಾಯದಲ್ಲಿ ಏರಿತ್ತೋ ಅವನು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಆ ರೀತಿಯ ಶ್ರದ್ಧೆ ತಿಳಿಸತಕ್ಕಂಥದ್ದು ನಮ್ಮ ಹೃದಯದಲ್ಲಿ ಹೇಗುಂಟು ಅಂತ ಹೇಳಿದ್ರೆ ನಮ್ಮ ಮಾತಿನ ಧಾಟಿ ಹೇಗಿರುತ್ತೆ ಅನ್ನೋದನ್ನೆಲ್ಲ ಮೆಚ್ಚಿಕೊಳ್ತಾ ಶ್ರೀರಾಮಕೃಷ್ಣ ಅವನ ಕುರಿತಾಗಿ ಹೇಳಿದ್ರು. ಬಳಿಕ ಹೇಳ್ತಾರೆ, ಒಮ್ಮೆ ಕೃಷ್ಣ ಕಿಶೋರ ನನ್ನನ್ನು ಕೇಳ್ದ, ಯಜ್ಞೋಪವಿತವನ್ನ ಯಾಕೆ ಬಿಸಾಡ್ಬಿಟ್ರಿ? ನೋಡಿದ್ರ, ನಾನಾಗ್ಲೇ ಹೇಳಿದೆ, ಎಲ್ಲ ತಿಳಿದಿದ್ರು ಕೂಡ ಒಂದು ಸ್ವಲ್ಪ ಬಾಕಿ ಇರುತ್ತದೆ. ಎಷ್ಟೇ ನಾವೆಲ್ಲ ದೇವರ ಮಕ್ಕಳು ಅಂತ ತಿಳಿದ್ರೂ ಕೂಡ ನಮ್ಮ ಒಳಗಡೆ ಅದೇ ಪರಮಾತ್ಮ ಇದ್ದಾನೆ. ಆದ್ರಿಂದ ಆ ಪರಮಾತ್ಮನ ಸಾಕ್ಷಾತ್ಕಾರ ಆದಮೇಲೆ, ಆ ಭಗವದ್ಭಕ್ತಿಯ ಉಚ್ಚಾಯ ಸ್ಥಿತಿಯಲ್ಲಿ ಇದ್ಮೇಲೆ ಬಾಕಿ ಉಳಿದಂತ ಎಷ್ಟೋ ನಿಯಮಗಳೆಲ್ಲ ಬಿದ್ದೋಗ್ಬಿಡುತ್ತವೆ, ಆಚರಿಸಬೇಕಾಗಿಲ್ಲ ಅಂತ ಹೇಳಿದ್ರು ಕೂಡ ಒಂದು ಪ್ರಶ್ನೆ ಆಮೇಲೆ ಅವನು ಹಾಕೇ ಬಿಡ್ತಾನೆ. ಇಲ್ಲಿ ಕೃಷ್ಣ ಕಿಶೋರ್ ಕೇಳಿದ್ದಂತೆ ಶ್ರೀರಾಮಕೃಷ್ಣನ, ಯಜ್ಞೋಪವಿತವನ್ನು ಯಾಕೆ ಸಾಕ್ಬಿಟ್ರಿ? ಶ್ರೀರಾಮಕೃಷ್ಣದು ಪರಮಹಂಸಾವಸ್ಥೆ. ಅದನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ, ನನಗೆ ಭಗವದ್ ಅವಸ್ಥೆ ಉಂಟಾದ ಆ ದಿನಗಳಲ್ಲಿ ಆಶ್ವೀಜದ ಬಿರುಗಾಳಿ ಮಳೆಯ ಹಾಗೆ ಏನೋ ಒಂದು ಬಂದು ನನ್ನ ಹತ್ತಿರ ಏನೇನು ಇತ್ತೋ ಎಲ್ಲವನ್ನು ಹೊಡೆದುಕೊಂಡು ಹೋಗಿಬಿಟ್ಟಿತು. ನನ್ನ ಹಿಂದಿನ ಸ್ವರೂಪವೇ ಬದಲಾವಣೆ ಹೊಂದಿಬಿಟ್ಟಿತು. ಬಾಹ್ಯ ಪ್ರಜ್ಞೆಯೇ ಇರುತ್ತಿರಲಿಲ್ಲ. ಹುಟ್ಟಿದ್ದ ಬಟ್ಟೆಯೇ ಮೈ ಮೇಲೆ ನಿಲ್ಲದೆ ಹೋಗುವಾಗ ಇನ್ನು ಯಜ್ಞೋಪವಿತದ ಪಾಡ್ ಕೇಳಬೇಕೆ? ಸನ್ಯಾಸ ಬಂದ್ಬಿಟ್ಟಿದೆ ಅವರ ವ್ಯಕ್ತಿತ್ವದಲ್ಲಿ. ಸರ್ವ ಸಂಘವನ್ನು ಪರಿತ್ಯಾಗ ಮಾಡಲಾಗಿದೆ ಅಲ್ಲಿ. ಭಗವದ್ ಅವಸ್ಥೆ ಬಂದಿದೆ, ಉನ್ಮಾದ ಬಂದಿದೆ, ಮೈ ಮೇಲೆ ಬಟ್ಟೆ ಕೂಡ ನಿಲ್ತಾ ಇಲ್ಲ, ಇನ್ನು ಯಜ್ಞೋಪವಿತ ಎಲ್ಲಿ ನಿಲ್ಲುತ್ತೆ? ಶ್ರೀರಾಮಕೃಷ್ಣರು ಕೊನೆಯಲ್ಲಿ ಗಂಗಾ ನದಿನಲ್ಲಿ ಅರ್ಘ್ಯ ಕೊಡೋದಕ್ಕೆ ಹೊರಟ್ರೆ, ಪಿತೃಗಳಿಗೆ ಎಂದಿನಂತೆ ಅರ್ಘ್ಯ ಕೊಡೋದಕ್ಕೆ ಹೊರಟ್ರೆ ಕೈನಲ್ಲಿ ನೀರೇ ನಿಲ್ತಾ ಇರಲಿಲ್ಲ. ಹೀಗೆ ಹೇಳಿದ್ರೆ ಹಾಗೆ ಕೈ ಬೆರಳಲ್ಲಿ ಹೊರಟೋ ಹೋಗ್ಬಿಡ್ತಿತ್ತು, ಕೈ ಬೆರಳು ಒಂದಕ್ಕೊಂದು ಸೇರ್ತಾ ಇರಲಿಲ್ಲ. ಆಗ ಅವರು ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ, ಏನಮ್ಮ ನನಗೆ ಇಂತಹ ಸ್ಥಿತಿ ಬಂದೋಯ್ತಲ್ಲ, ಅರ್ಘ್ಯ ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ. ಆಗ ಜಗನ್ಮಾತೆ ಸಮಾಧಾನವನ್ನು ಹೇಳ್ತಾಳೆ, ನಿಂದು ಗಳಿತ ಹಸ್ತ ಮಗು, ನಿನ್ನ ಕರ್ಮ ಮುಗಿದೋಗಿದೆ, ನೀನಿನ್ನ ಕರ್ಮ ಮಾಡಬೇಕಾದಿಲ್ಲ ಈ ಕೈಯಿಂದ, ಅದೆಲ್ಲ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತಹದ್ದು, ಅದೆಲ್ಲ ಮಾಡಬೇಕು. ಎಲ್ಲಿಯವರೆಗೆ ಜ್ಞಾನಕಾಂಡ ಬರೋದಿಲ್ವೋ ಅಲ್ಲಿಯವರೆಗೆ ಕರ್ಮಕಾಂಡ ಇದ್ದೇ ಇರ್ತದೆ, ಮಾಡಬೇಕು. ಶ್ರೀರಾಮಕೃಷ್ಣರು ಮಾಡ್ಕೊಂಡು ಬಂದಿದ್ರು ಅಂತ ಹೇಳ್ತಕ್ಕಂಥದ್ದು ಆ ಕೊನೆಗೂ ಮಾಡ್ಕೊಂಡು ಬರ್ತಾ ಇದ್ರು ಅಂತನ್ನುವ ಘಟನೆಯಿಂದ ಗೊತ್ತಾಗುತ್ತದೆ. ಆದ್ರೆ ಕೊನೆಗೆ ಏನಾಯ್ತು, ಗಳಿತ ಹಸ್ತರಾದ್ರು ಕೈ ಸೇರಲಿಲ್ಲ, ಪರಿಣಾಮವಾಗಿ ಅರ್ಘ್ಯ ಕೊಡೋದಕ್ಕೆ ಆಗಲಿಲ್ಲ, ತನ್ನ ಮೂಲಕ ಕರ್ಮ ಕಳಚಿ ಹೋಯಿತು ಅನ್ನುವ ಪ್ರಜ್ಞೆ ಬಂತು. ಹಾಗೇನೇನೆ ಈ ಉನ್ಮತ್ತಾವಸ್ಥೆ ಬಂದಾಗ ಯಾವುದರ ಪ್ರಜ್ಞೆಯೂ ಇರೋದಿಲ್ಲ. ಆದರೆ ಅದೇ ರಾಮಕೃಷ್ಣರು ಹಿಂದೆ ನಾವು ನೋಡಿದ್ದೀವಿ, ದೇವೇಂದ್ರನಾಥ್ ಠಾಕೂರ್ ಹತ್ರಕ್ಕೆ ಹೋಗುವಾಗ ಜುಬ್ಬ ಎಲ್ಲ ಹಾಕೊಂಡು ಹೋಗ್ಬೇಕು, ಗುಂಡಿ ಹಾಕೊಂಡು ಸರಿಯಾಗಿದೆಯಾ ನಾನು ಅಂತ ಕೂಡ ಕೇಳಿದ್ರು ಈಶ್ವರಚಂದ್ರ ವಿದ್ಯಾಸಾಗರ್ನ ಹತ್ರಕ್ಕೆ ಹೋಗುವ ಸಂದರ್ಭದಲ್ಲಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಲೌಕಿಕ ವ್ಯವಹಾರದ ಸಂದರ್ಭದಲ್ಲಿ ಹೇಗೆ ಹೇಗಿರಬೇಕು ಹಾಗಾಗಿ ಇರಬೇಕಾಗ್ತದೆ, ಆ ಲೌಕಿಕದ ಮಟ್ಟಕ್ಕೆ ಇಳಿದಾಗ ಹಾಗೆ ಇರಬೇಕಾಗುತ್ತೆ. ಶ್ರೀರಾಮಕೃಷ್ಣರು ಹಾಗೆ ಮೈ ಮೇಲೆ ಬಟ್ಟೆನೇ ಇರ್ತಿರ್ಲಿಲ್ವಂತೆ, ನೀವು ಅದೇ ರಾಮಕೃಷ್ಣ ಶಿಷ್ಯರು, ನೀವೇ ಮಾತ್ರ ಮೈ ಮೇಲೆ ಬಟ್ಟೆ ಸರಿಯಾಗಿ ಇರ್ತದಲ್ಲ, ಹೇಗದು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ನಮಗೆಲ್ಲ ಈ ಒಂದು ಯೂನಿಫಾರ್ಮ್ ಸಮವಸ್ತ್ರ ವ್ಯವಸ್ಥೆ ಮಾಡಿಟ್ಟಿದ್ದಾರೆ, ಇದನ್ನೆಲ್ಲ ಕ್ರಮವರಿತು ಮಾಡಬೇಕು. ಸಮಾಧಿ ಸ್ಥಿತಿ ಆಯಿತು ಅಂತ ಹೇಳಿದ್ರೆ ಆ ಸ್ಥಿತಿಯಲ್ಲಿ ಹಾಗಾಗ್ತದೆ ನಿಜ, ಆದರೆ ಪುನಃ ಅವನು ವ್ಯಾವಹಾರಿಕ ಸ್ಥಿತಿಗೆ ಬಂದಾಗ ಪ್ರಜ್ಞೆಯಿಂದ ನಡೆದುಕೊಳ್ಳಬೇಕಾಗುತ್ತದೆ. ಶ್ರೀರಾಮಕೃಷ್ಣ ನಡವಳಿಕೆಯಲ್ಲೇ ಆಗಲಿ, ಶ್ರೀ ಸ್ವಾಮಿ ವಿವೇಕಾನಂದರ ನಡವಳಿಕೆಯಲ್ಲೇ ಆಗಲಿ, ಶ್ರೀಮಾತೆ ಶಾರದೇ ದೇವಿಯವರ ನಡವಳಿಕೆಯಲ್ಲೇ ಆಗಲಿ, ನಡವಳಿಕೆ ಅಂತಂದ್ರೆ ವ್ಯಾವಹಾರಿಕವಾಗಿ ಜನರೊಂದಿಗೆ ನಡೆದುಕೊಳ್ಳುವಾಗ ಎಷ್ಟೊಂದು ಪ್ರಜ್ಞಾವಂತರಾಗಿ ಇರ್ತಾ ಇದ್ರು, ಎಷ್ಟೊಂದು ಸಹಜವಾದ ರೀತಿಯಲ್ಲಿ ಇರ್ತಾ ಇದ್ರು. ಸ್ವಾಮಿ ವಿವೇಕಾನಂದಿಗೂ ಕೂಡ ನಿರ್ವಿಕಲ್ಪ ಸಮಾಧಿ ಆಗಿತ್ತು. ನಿರ್ವಿಕಲ್ಪ ಸಮಾಧಿಯ ಆ ಉನ್ಮತ್ತಾವಸ್ಥೆ ಬಂದಿತ್ತು. ಆದರೆ ಅವರು ಅಮೆರಿಕಕ್ಕೆ ಹೋದಾಗ ಅಲ್ಲಿನ ಜನಗಳ ರೀತಿ ನೀತಿಗಳ ಅನುಸಾರವಾಗಿ ಇರಬೇಕು ಅನ್ನುವ ದೃಷ್ಟಿಯಿಂದ ಪ್ಯಾಂಟು, ಕೋಟು, ಸೂಟು, ಬೂಟು ಎಲ್ಲ. ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದೊಂದು ಮಾನಸಿಕ ಸ್ಥಿತಿ, ಅದು ಬಂದಾಗ ಇದ್ಯಾವುದು ನಿಲ್ಲೋದಿಲ್ಲ ಅಂತ. ಅಲ್ಲಿ ಯಜ್ಞೋ ಪವಿತ್ರ ಅಂತ ಹೇಳ್ತಕ್ಕಂಥದ್ದು ನಿಲ್ಲೋದಿಲ್ಲ. ಉದಾಹರಣೆಗೆ ನಾವು ಸನ್ಯಾಸಿಗಳು ಸನ್ಯಾಸವನ್ನು ತೆಗೆದುಕೊಳ್ಬೇಕಾದ್ರೆ ಹಳೆಯದನ್ನೆಲ್ಲ ಕಿತ್ತೆಸೆದು ಹೊಸದಾಗಿ ಈ ಕಾವಿ ಬಟ್ಟೆಯನ್ನು ಹಾಕುವ ಸಂದರ್ಭದಲ್ಲಿ, ಎಲ್ಲವನ್ನು ಕಿತ್ತೆಸೆಯುವ ಸಂದರ್ಭದಲ್ಲಿ ಈ ಜನಿವಾರವನ್ನು ಕೂಡ ಕಿತ್ತೆಸೆಯುವುದಾಗುತ್ತೆ. ಜುಟ್ಟಿದ್ರೆ ಅದನ್ನು ಕೂಡ ಕತ್ತರಿಸುವುದಾಗುತ್ತೆ. ಅದು ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತಹದ್ದು. ಇದು ಶಾಸ್ತ್ರಬದ್ಧವಾಗಿ ತೆಗೆದುಹಾಕುವಂತಹದ್ದು, ನೆನಪಿಟ್ಕೊಳ್ಬೇಕು. ಜನಿವಾರ ನಿಲ್ಲಿಲ್ಲ ಅಂತ ತೆಗೆದುಹಾಕಿದ್ದಲ್ಲ. ಈ ಕತೆ ಬೇರೆ. ಆದರೆ ಶ್ರೀರಾಮಕೃಷ್ಣರಲ್ಲಿ ಮಾತ್ರ ನಿಜವಾದ ಸನ್ಯಾಸ ಅಂತ ಹೇಳ್ತಕ್ಕಂಥದ್ದು ಏರ್ಪಟ್ಟಿತ್ತು. ಆ ಪರಮಹಂಸಾವಸ್ಥೆ ಅಂತ ಹೇಳ್ತಕ್ಕಂಥದ್ದು ಬಂದಿತ್ತು. ಅದರ ಪರಿಣಾಮವಾಗಿ ಅವರು ಮೈ ಮೇಲೆ ಬಟ್ಟೆ ನಿಲ್ಲದೆ ಕಷ್ಟವಾಗಿತ್ತು ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರಲ್ಲಿ. ಶ್ರೀರಾಮಕೃಷ್ಣರು ಆ ಮಾತನ್ನ ಹೇಳಿದ್ರು, ಕೃಷ್ಣ ಕಿಶೋರ್ನಿಗೆ ಹೇಳಿದ್ರು, ನಿನಗೂ ಒಮ್ಮೆ ಭಗವದ್ ಉನ್ಮಾದ ಉಂಟಾಗಲಿ, ಆಗ ನಿನಗೆ ಅದು ಅರ್ಥವಾಗುತ್ತದೆ. ಅವರವರಿಗೆ ಆಯಾಯ ಮಾನಸಿಕ ಸ್ಥಿತಿ ಬಾರದೆ ಇತರರ ಮಾನಸಿಕ ಸ್ಥಿತಿ ಏನು ಅನ್ನೋದು ಅರ್ಥವಾಗುವುದಿಲ್ಲ. ಒಬ್ಬ ಮನುಷ್ಯ ಆಸ್ಮಾದಿಂದ ಕಷ್ಟಪಡ್ತಾ ಇದ್ರೆ, ಉಸಿರಾಡೋದಕ್ಕೆ ಒದ್ದಾಡ್ತಾ ಇದ್ರೆ, ಬಾಕಿ ಉಳಿದವರು ಸಲೀಸಾಗಿ ಉಸಿರಾಡುವವರು ಇದಾರಲ್ಲ, ಅವರು ಯೋಚನೆ ಮಾಡ್ತಾರೆ, ಯಾತಕ್ಕೆ ಇಷ್ಟು ಕಷ್ಟಪಡ್ತಾರೆ, ಜೋರಾಗಿ ಎಳ್ಕೊಂಡ್ರಾಯ್ತು. ಆದ್ರೆ ಅವ್ರಿಗೆ ಬಂದಿರೋದೆ ಎಳ್ತ. ಅದು ಹೇಗೆ ಅನ್ನೋದನ್ನ ಇವರಿಗೆ ಹೇಗೆ ತಿಳಿಸೋದು? ನಿನಗೆ ಬರಲಿ ಅದು ಅಂತ ಹೇಳಿಬಿಟ್ಟು ಶಾಪ ಕೊಟ್ಟಾಗುತ್ತೆ. ಆದರೆ ಕೃಷ್ಣ ಕಿಶೋರ್ನಿಗೆ ಹೇಳಿದ್ದು ಮಾತ್ರ ಸರಿಯಾಗಿದೆ, ಭಗವದ್ ಉನ್ಮಾದ ಅದು, ನಿನಗೆ ಬಂದು ಬರಲಿ ಹಾಗೆ ಗೊತ್ತಾಗುತ್ತೆ ಅಂತ, ಅದು ಒಳ್ಳೇದು. ಆತ್ಮ ಬರಲಿ ಅಂತ ಹೇಗೆ ಹೇಳೋಕ್ಕಾಗತ್ತೆ? ಆದರೆ ಅವರಿಗೆ ಈ ರೀತಿ ಹೇಳಬಹುದು, ಬಾಯಿಯನ್ನು ಕೂಡ ಮುಚ್ಚಿಕೊಂಡು ಮೂಗನ್ನ ಪೂರ್ತಿ ತೆರಿಬಾರದು, ಮುಕ್ಕಾಲಂಶವನ್ನು ಮುಚ್ಚಿಕೊಂಡು ಕಾಲಂಶವನ್ನು ಮಾತ್ರ ತೆರೆಕೊಂಡು ಅಷ್ಟರಲ್ಲೇ ಉಸಿರು ಬಿಡ್ತಾ ಇರಿ ಒಂದು ಅರ್ಧ ಗಂಟೆ, ಆಗ ಗೊತ್ತಾಗುತ್ತೆ ಆಸ್ತ್ಮ ಅಂದ್ರೆ ಏನು ಅಂತ. ಯಾತಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರವರ ಅನುಭವಕ್ಕೆ ಬರದೇ ಹೋದ್ರೆ ಇತರರ ಮಾನಸಿಕ ಸ್ಥಿತಿ ನಮಗೆ ಅರ್ಥ ಆಗೋದಿಲ್ಲ. ನಿಜವಾದ ಸಹಾನುಭೂತಿ, ಸಹಾನುಭೂತಿ, ಸಹ ಅನುಭೂತಿ ಅಂತ ಅನ್ನೋದೇನಿದೆಯೋ ಅದಾಗೋದಿಲ್ಲ. ಗೃಹಸ್ಥರೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಸನ್ಯಾಸಿಗಳಿಗೆ ಹೇಗೆ ಗೊತ್ತಾಗಬೇಕು? ಸನ್ಯಾಸಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಈ ಗೃಹಸ್ಥರಿಗೆ ಹೇಗೆ ಗೊತ್ತಾಗಬೇಕು? ಯಾರ ಕಷ್ಟ ಅಧಿಕ, ಯಾರ ಕಷ್ಟ ಕಡಿಮೆ ಅಂತ ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತಾರೆ. ದಂಡ ಆ ಚರ್ಚೆ. ಯಾತಕ್ಕೆ ಅಂದ್ರೆ ಅವರವರಿಗೆ ಅನುಭವಕ್ಕೆ ಬರದೆ ಯಾರಿಗೂ ಗೊತ್ತಾಗೋದಿಲ್ಲ. ಒಮ್ಮೆ ಒಬ್ಬ ಯುವಕ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜ್ ಈ ಮಠದ ಅಧ್ಯಕ್ಷರಾಗಿದ್ದಂತಹ ಕಾಲದಲ್ಲಿ ಅವರ ಹತ್ರ ಜೋರಾಗಿ ವಾದ ಮಾಡಿದ್ದಂತೆ. ಏನು ಸ್ವಾಮೀಜಿ ಸನ್ಯಾಸಿಗಳು ಸನ್ಯಾಸಿಗಳು ಅಂತಂದ್ರೆ, ಅವರು ಪರೋಪಜೀವಿಗಳು. ಪರೋಪಜೀವಿಗಳು ಅಂದ್ರೆ ಏನು? ಇತರರ ಸಂಪಾದನೆಯಲ್ಲಿ ಬದುಕುವವರು. ಸಮಾಜಕ್ಕೆ ಅವರಿಂದ ಕಿಂಚಿತ್ತೂ ಪ್ರಯೋಜನವಿಲ್ಲ. ಸುಮ್ಮನೆ ಸೋಮಾರಿಗಳಂತೆ ಇರತಕ್ಕಂಥವರು ಅಂತ ಈ ರೀತಿಯಲ್ಲಿ. ಆಮೇಲೆ ಎಷ್ಟೋ ಜನ ಸನ್ಯಾಸಿಗಳ ಕಥೆಯನ್ನು ನಾವು ಕೇಳಿದ್ದೇವೆ. ಈ ರೀತಿಯ ಸನ್ಯಾಸದಿಂದ ಏನು ತಾನೇ ಪ್ರಯೋಜನ ಅಂತ ಚೆನ್ನಾಗಿ ಓದಿದವನು, ಬುದ್ಧಿವಂತ ಆತ, ಇಂಗ್ಲಿಷ್ನಲ್ಲಿ ಬಡಬಡಾಯಿಸಿದ. ಆಗ ಸ್ವಾಮಿ ಯತೀಶ್ವರಾಜ್ಯವರು ಗಂಭೀರವಾಗಿ ಒಂದು ಮಾತನ್ನು ಹೇಳಿದ್ರಂತೆ, ನೋಡು ಸನ್ಯಾಸಿಗಳನ್ನ ಬೈಕ್ ಹೋಗ್ಬೇಡ, ನೀನೇ ಸನ್ಯಾಸಿ ಆಗ್ಬಿಡ್ತಿ. ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಅವರು ಹೇಳಿದ ಎರಡು ಮೂರು ವರ್ಷಗಳ ಬಳಿಕ ಆ ಯುವಕನ ವಿದ್ಯಾಭ್ಯಾಸ ಎಲ್ಲ ಮುಗಿಯಿತು, ಇದ್ದಕ್ಕಿದ್ದಾಗೆ ಸನ್ಯಾಸಿ ಆಗಬೇಕು ಅನ್ನೋ ಹುಚ್ಚು ಹಿಡಿತವನಿಗೆ. ಮನೆ ಬಿಟ್ಟು ಮಠಕ್ಕೆ ಬಂದೇ ಬಿಟ್ಟ. ಆದರೆ ಸುಮಾರು ಮೂರು ನಾಲ್ಕು ವರ್ಷ ಮಾತ್ರ ಇದ್ದ. ಮೂರು ವರ್ಷ ಆದಮೇಲೆ ಬೇಲೂರು ಮಠಕ್ಕೆ ಹೋಗಬೇಕು, ಅಲ್ಲೊಂದು ಎರಡು ವರ್ಷ ತರಬೇತಿ ಇರುತ್ತೆ. ಆ ತರಬೇತಿಗೂ ಕೂಡ ಹೋಗಕ್ಕೆ ಸಾಧ್ಯವಾಗಲಿಲ್ಲ ಅವನ ಕೈನಲ್ಲಿ. ಈ ಸನ್ಯಾಸದ ಉದ್ದೇಶವನ್ನು ಕೂಡ ಬಿಟ್ಟು ಮನೆಗೆ ಹೋಗಿ ಗೃಹಸ್ಥನಾಗಿ ಈಗ ಇದ್ದಾನೆ. ಈಗ ಅವನಿಗೆ ಅರ್ಥವಾಗಿದೆ ಸನ್ಯಾಸ ಅಂದ್ರೆ ಏನು ಅಂತ. ಹುಡುಗಾಟ ಅಲ್ಲ, ಅವನು ತಡಕಾಡಿಬಿಟ್ಟ, ನಿಲ್ಲೋದಕ್ಕಾಗಲಿಲ್ಲ. ಅಷ್ಟು ಬುದ್ಧಿವಂತನಾಗಿದ್ರೂ ಕೂಡ ನಿಲ್ಲೋದಕ್ಕಾಗದೆ ನೀನೆ ಮೂರು ವರ್ಷ ಆದ್ಮೇಲೆ ಮನೆಗೆ ಹೋದ. ಯಾತಕ್ಕೋಸ್ಕರ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ಸ್ವಾಮಿ ಯತೀಶ್ವಾಜಿಯವರು ಹೇಳಿದ್ರು, ಸನ್ಯಾಸಿಯ ಕಷ್ಟ ನಿನಗೆ ಅರ್ಥವಾಗೋದಿಲ್ಲ, ಅರ್ಥವಾಗಬೇಕಾದ್ರೆ ನೀನೇ ಸನ್ಯಾಸಿ ಆಗಬೇಕು ಅಂತ. ಆದ್ರಿಂದ ಯಾರ ಬಗ್ಗೆ ಕೂಡ ನಾವು ಮಾತಾಡೋದಕ್ಕೆ ಹೋಗಬಾರ್ದು. ಅವರವರ ಕಷ್ಟ, ಅವರವರ ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಿಕೊಂಡ್ರೆ ನಾವು ಕೂಡ ಹಾಗೆಯೇ ಒದ್ದಾಡ್ತಕ್ಕಂಥದ್ದೇ ಸರಿ. ಆದ್ರಿಂದ ಯಾರ ಬಗ್ಗೆಯೂ ಕೂಡ ನಾವು ಕಾಮೆಂಟ್ ಮಾಡೋದಕ್ಕೆ ಹೋಗಬಾರ್ದು ಅಂತ ಒಂದು ತಾತ್ಪರ್ಯ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಹೇಳಿದ್ರು, ನಿನಗೂ ಒಮ್ಮೆ ಭಗವದ್ ಉನ್ಮಾದ ಉಂಟಾಗ್ಲಿ, ಆಗ ನಿನಗದೆಲ್ಲ ಅರ್ಥವಾಗುತ್ತೆ. ಸುಮ್ಮನೆ ಜನಿವಾರ ಜನಿವಾರ ಅಂತ ಹೇಳಿ ಕುಣಿದಾಡ್ತ ಇದೆಯಲ್ಲ, ಆಗ ನಿಮ್ಗೆ ಗೊತ್ತಾಗುತ್ತೆ ಏನು ಎಂಥದ್ದು ಅಂತ. ಹೀಗೆ ಹೇಳಿದಂತ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಹಾಗೆ ಆಯ್ತು. ಹಾಗೆ ಆಯ್ತು ಅಂದ್ರೆ ಏನೋ, ಕೃಷ್ಣ ಕಿಶೋರ್ನಿಗೆ ಉನ್ಮಾದ ಅವಸ್ಥೆ ಬಂತು, ಆತನಿಗೂ ಭಗವದ್ ಉನ್ಮಾದ ಒಮ್ಮೆ ಬಂತು. ಆಗ ಓಂ ಓಂ ಅಂತ ಹೇಳ್ತಾ ತನ್ನ ಕೊಠಡಿಯೊಳಗೆ ಸುಮ್ಮನೆ ಸೇರಿಕೊಂಡು ಬಿಡ್ತಿದ್ದ. ಆತನ ಸಂಬಂಧಿಗಳು ಇವನಿಗೆ ಬುದ್ಧಿ ಕೆಟ್ಟು ಹೋಗಿದೆ ಅಂತ ತಿಳಿದು ವೈದ್ಯರನ್ನು ಕರೆಸಿದ್ರು. ನಾಟ್ ಗೋರ್ ಅಂತನುವಲ್ಲಿನ ರಾಮ ಕವಿರಾಜ, ಕವಿರಾಜ ಅಂದ್ರೆ ಪಂಡಿತ, ಅಲ್ಲೇಕಾಯಿ ಪಂಡಿತ ರಾಮ ಕವಿರಾಜ ಆತನನ್ನು ನೋಡೋದಕ್ಕೆ ಬಂದ. ಕೃಷ್ಣ ಕಿಶೋರ್ ಆತನಿಗೆ ಹೇಳಿದ, ನನ್ನ ರೋಗ ಏನಿದ್ರೂ ಗುಣಪಡಿಸಿಬಿಡಿ, ಆದರೆ ನನ್ನ ಓಂಕಾರದ ತಂಟೆಗೆ ಮಾತ್ರ ಬರಬೇಡಿ. ಓಂಕಾರದ ಅಲ್ಲಿ ಮಗ್ನಾಗ್ಬಿಟ್ಟಿದ್ದಾನೆ ಆತ. ಶ್ರೀರಾಮಕೃಷ್ಣರ ಅಪಾರವಾದ ಕೃಪೆಯಿಂದ, ಇಚ್ಛಾ ಮಾತ್ರದಿಂದ ಅವನಲ್ಲಿ ಆ ಭಗವದ್ ಉನ್ಮಾದ ಬಂದಿದೆ. ನಿನಗೂ ಅಂತಹದ್ದೊಂದು ಅವಸ್ಥೆ ಬರಲಿ, ಆಗ ಎಂಥದ್ದು ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರಲ್ಲ, ಅವನು ಸಾಧನೆ ಮಾಡಿ ಇನ್ನು ಬರೋದು ಯಾವಾಗ? ಅದಕ್ಕೋಸ್ಕರ ಶ್ರೀರಾಮಕೃಷ್ಣೇ ಅನುಗ್ರಹಿಸ್ತಾರೆ ಆ ಸ್ಥಿತಿಯನ್ನು ಅವನಿಗೆ. ಎಷ್ಟೋ ಶ್ರದ್ಧಾವಂತ ಅಲ್ವೇ ಅವನು, ಹೇಗಿದ್ರುವೆ, ಆದ್ರಿಂದ ಇದನ್ನು ಒಂದಿಷ್ಟು ಅನುಗ್ರಹಿಸ್ತಾರೆ. ಅದರ ಪರಿಣಾಮವಾಗಿ ಓಂ ಓಂ ಓಂ ಅಂತ ಹೇಳ್ತಕ್ಕಂಥದ್ದು ಭಗವಂತನ ಹೆಸರು. ತಸ್ಯ ವಾಚಕ ಪ್ರಣವ, ಭಗವಂತನ ಅನಾದಿಯಾದ ಹೆಸರು ಓಂಕಾರ. ಆ ಓಂಕಾರವನ್ನೇ ಜಪಿಸ್ತಾ ಅವನು ಮನೆಯ ಒಂದು ಮೂಲೆಯಲ್ಲಿ ಸುಮ್ಮನೆ ಕುಳಿತಿರ್ತಿದ್ದಂತೆ. ಯಾತಕ್ಕೆ ಸುಮ್ಮನೆ ಕುಳಿತಿದ್ದ? ಮದ್ಯಪಾನ ಮಾಡಿ ನಶ ಏರಿದಾಗ ಎಲ್ಲೋ ಒಂದು ಕಡೆ ಸುಮ್ಮನೆ ಬಿದ್ದಿರುವುದಿಲ್ವೇ ಅವನು? ಅದೇ ರೀತಿಯಲ್ಲಿ ಇವನು ಅಲ್ಲಿ ಇಲ್ಲಿ ಓಡಾಡುವುದು ಸಾಧ್ಯವಾಗದೆ ಅದೇ ಭಾವದಲ್ಲಿ ಕುಳಿತಿದ್ದಾನೆ. ಆದರೆ ಪ್ರಜ್ಞೆ ಕೆಟ್ಟೋಗಿದೆ ಅಂತ ಬಾಕಿ ಉಳಿದವರು ತಿಳಿದು ಬಿಟ್ಟಿದ್ದಾರೆ. ಯಾತಕ್ಕೆ ಈ ರೀತಿಯಲ್ಲಿ ವಿಚಿತ್ರವಾದ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾನೆ? ಪ್ರಜ್ಞೆ ಕೆಟ್ಟೋಗಿದೆ, ಅತಿಯಾದ ಆಧ್ಯಾತ್ಮಿಕತೆಯಿಂದ ಪ್ರಜ್ಞೆ ಕೆಟ್ಟೋಗಿದೆ ಅಂತ ಬಾಕಿ ಉಳಿದವರ ತಿಳಿವು. ಅದನ್ನು ಶ್ರೀರಾಮಕೃಷ್ಣ ಬಗ್ಗೆ ಕೂಡ ಅವರಿಗೆ ಹುಚ್ಚು ಹಿಡಿದಿದೆ ಅಂತ ತಿಳಿದು ಆ ಹುಚ್ಚು ಹೋಗಲಾಡಿಸೋದಕ್ಕೋಸ್ಕರ ತಾಯಿ ಚಂದ್ರಮಣಿ ಅಣ್ಣ ರಾಮೇಶ್ವರ ಸೇರಿ ಮದುವೆ ಮಾಡೋದಕ್ಕೆ ಹೋಗ್ಲಿಲ್ವೇ? ಮದುವೆ ಮಾಡಿದ್ರೆ ಹುಚ್ಚು ಬಿಡುತ್ತೆ ಅಂತ. ಹಾಗೇನೇನೆ ಇವನಿಗೊಂದು ಬಗೆಯ ಹುಚ್ಚು ಹಿಡಿದಿದೆ, ಅದನ್ನು ಹೋಗಲಾಡಿಸಬೇಕು ಅಂತ ಕವಿರಾಜ ವೈದ್ಯನನ್ನ ಕರೆಸ್ತಾರೆ. ಆಗ ಅವನ ಅಂತರಂಗದಲ್ಲಿ ಪ್ರಜ್ಞೆ ಇತ್ತು ಅನ್ನೋದಕ್ಕೇನು ಸಾಕ್ಷಿ ಅಂತಂದ್ರೆ, ನನ್ನ ರೋಗ ಏನಿದ್ರೂ ವಾಸಿ ಮಾಡಿಬಿಡಿ ಪರವಾಗಿಲ್ಲ, ಆದರೆ ನನ್ನ ಓಂಕಾರದ ತಂಟೆಗೆ ಮಾತ್ರ ಬರಬೇಡಿ. ಅಂದ್ರೆ ನನ್ನ ಭಗವದ್ ಭಾವದ ಕುರಿತಾದಂತಹ ವಿಷಯದಲ್ಲಿ ನೀವು ಕೈಯಾಡಿಸಬಾರದು, ತೊಂದರೆ ಕೊಡಬಾರದು ಅಂದ್ರೆ ಆ ಭಗವದ್ ಆನಂದ ಅಂತ ಹೇಳ್ತಕ್ಕಂಥದ್ದು ಅಷ್ಟು ತೃಪ್ತಿಯನ್ನು ಕೊಟ್ಟಿದೆ ಅವನಿಗೆ, ಅದನ್ನು ಬಿಟ್ಕೊಡೋದಕ್ಕೆ ಅವನಿಗೆ ಇಷ್ಟ ಇಲ್ಲ. ಈ ರೀತಿಯಲ್ಲಿ ಅವನು ಹೇಳಿದಾನೆ ಅಂತ ಶ್ರೀರಾಮಕೃಷ್ಣ ಹೇಳಿದಾಗ ಎಲ್ಲರೂ ನಗ್ತಾರೆ, ನನ್ನ ಓಂಕಾರದ ತಂಟೆಗೆ ಮಾತ್ರ ಬರಬೇಡಿ ಅಂತ ಹೇಳಿದಾಗ. ಆದರೆ ಆ ಕೃಷ್ಣ ಕಿಶೋರ್ನ ವಿಷಯದಲ್ಲಿ ಬೇಕಾದಷ್ಟು ತಮಾಷೆಯ ಕಥೆಗಳೆಲ್ಲ ಇವೆ. ಒಂದು ತಮಾಷೆ ಈಗ ಪ್ರಾರಂಭ ಆಗುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಒಂದು ದಿನ ಹೋಗಿ ನೋಡ್ತೇನೆ ಅವನ ಮನೆಗೆ, ಕುಳಿತುಕೊಂಡು ಏನೋ ಯೋಚಿಸ್ತಾ ಇದ್ದಾನೆ. ಕೇಳಿದೆ, ಏನ್ ನಡೀತಾ ಇದೆ ಮನಸ್ಸಿನಲ್ಲಿ? ಹೇಳ್ದ, ಕಂದಾಯದವರು ಬಂದಿದ್ರು, ಟ್ಯಾಕ್ಸ್ ಕಂದಾಯದವರು ಬಂದಿದ್ರು, ಹೆದರಿಸಿದ್ರು, ಕಂದಾಯ ಕೊಡದಿದ್ರು ಮನೆಯ ಪಾತ್ರೆ ಪರ್ಡಿಗಳನ್ನೆಲ್ಲ ಹರಾಜು ಹಾಕಿ ಬಿಡ್ತೇವೆ ಅಂತ. ಅದಕ್ಕಾಗಿ ಯೋಚಿಸ್ತಾ ಇದ್ದೇನೆ. ಈಗ ಓಂಕಾರ ಹೊರಟೋಯ್ತು ಆ ಕಡೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅವರು ಹೇಳ್ತಾರೆ, ನಾನು ಹೇಳಿದೆ ಅದಕ್ಕಾಗಿ ಯಾಕೆ ಇಷ್ಟೊಂದು ಯೋಚಿಸ್ಬೇಕೋ, ಅವರು ಬೇಕಾದ್ರೆ ನಿನ್ನ ಪಾತ್ರೆ ಪದಾರ್ಥ ಎಲ್ಲವನ್ನು ತೆಗೆದುಕೊಂಡು ಹೋಗ್ಲಿ, ಇನ್ನೂ ಬೇಕಾದ್ರೆ ನಿನ್ನ ಶರೀರವನ್ನು ಕಟ್ಟಿ ಹೊತ್ಕೊಂಡು ಹೋಗ್ಬಿಡ್ಲಿ, ಆದ್ರೆ ನಿನ್ನನ್ನು ಮಾತ್ರ ಅವರು ಎಂದಿಗೂ ಕಟ್ಟಿ ಹೊತ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ನೀನು ಆಕಾಶ ಅಲ್ವೇ, ನರೇಂದ್ರ ಮೊದಲಾದವರು ಈಗ ಗಟ್ಟಿಯಾಗಿ ನಗೋದಕ್ಕೆ ಶುರು ಮಾಡಿದ್ದಾರೆ. ನಗಬೇಕಾದ್ರೆ ವಿಷಯ ಏನು ಎಂತದಂತೂ ಗೊತ್ತಾಗಬೇಕು. ಆತ ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಕೃಷ್ಣ ಕಿಶೋರ ತಾನು ಆಕಾಶವತ್ ಆಕಾಶದಂತೆ ಇರತಕ್ಕಂಥವನು ನಾನು ಅಂತನೋದಾಗಿ ಹೇಳ್ಕೊಂಡಿರ್ತಿರ್ತಾ ಇದ್ದ. ಅಧ್ಯಾತ್ಮ ರಾಮಾಯಣ ಓದುತ್ತಾ ಇದ್ದುದರಿಂದ ಆ ಭಾವನೆ ಅವನಿಗೆ ಬಂದಿತ್ತು. ಆಗಾಗ ಆತನನ್ನ ಖ ಅಂತಲೇ ಸಂಬೋಧಿಸಿ ನಾನು ತಮಾಷೆ ಮಾಡ್ತಾ ಇದ್ದೆ, ಖ ಬಂತು ಅಂತ. ಖ ಅಂದ್ರೆ ಸಂಸ್ಕೃತದಲ್ಲಿ ಆಕಾಶ ಅಂತ ಅರ್ಥ. ಆಕಾಶ ಬಂತು, ಆಕಾಶ ನೋಡಿ ಆಕಾಶ ಬಂತು ಅಂತ ತಮಾಷೆ ಮಾಡ್ತಾ ಇದ್ದೆ ಅಂದು ನಾನು ನಗ್ತಾ ನಗ್ತಾ ಅವನಿಗೆ ಹೇಳಿದೆ, ನೀನು ಖ ಅಲ್ವೇ, ಕಂದಾಯದವ್ರು ನಿನ್ನನ್ನು ಎತ್ಕೊಂಡು ಹೋಗ್ಲಾರ್ರು, ಆಕಾಶವನ್ನ ಎಲ್ಲಿ ಎತ್ಕೊಂಡು ಹೋಗ್ತಾರೆ, ಯಾರು ಎತ್ಕೊಂಡು ಹೋಗ್ತಾರೆ, ನೀನ್ ಹೇಗಿದ್ರು ನಿನ್ನನ್ನು ಆಕಾಶ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದವನಲ್ವೇ, ಆಕಾಶವನ್ನು ಯಾರು ಎತ್ಕೊಂಡು ಹೋಗ್ತಾರೆ, ಏನು ಯೋಚನೆ ಮಾಡಬೇಡ. ತುಂಬಾ ಸ್ವಾರಸ್ಯವಾದಂತಹ ಒಂದು ಸನ್ನಿವೇಶ, ಇದನ್ನು ಅನುಭವಿಸೋದಕ್ಕೆ ತುಂಬಾ ಸ್ವಾರಸ್ಯವಾಗಿರುತ್ತೆ ಆಧ್ಯಾತ್ಮಿಕ ಜೀವನದಲ್ಲೂ. ಅಲ್ಲಲ್ಲಿ ಅಲ್ಲಲ್ಲಿ ಈ ಬಗೆಯ ಒಂದು ಸ್ವಾರಸ್ಯ ಹೇಳುತ್ತದೆ. ಮುಂದುವರಿಸ್ತಾರೆ ಶ್ರೀರಾಮಕೃಷ್ಣರು, ಆ ಭಗವದ್ ಅವಸ್ಥೆಯಲ್ಲಿ ನನ್ನ ಆಂತರ್ಯಕ್ಕೆ ಹೊಳಿತಾ ಇದ್ದದನ್ನೆಲ್ಲವನ್ನು ಕೂಡ ಹೊರಗೆಡಹಿ ಬಿಡ್ತಾ ಇದ್ದೆ. ಮುಖ ನೋಡಿ ಮಣೆ ಹಾಕ್ತಿರ್ಲಿಲ್ಲ, ದೊಡ್ಡ ಪದವಿಯಲ್ಲಿ ಇರತಕ್ಕಂಥವ್ರನ್ನು ಕಂಡ್ರೂ ಕೂಡ ಯಾವ ಹೆದರಿಕೆಯೂ ಇಲ್ಲದೆ ಯಥಾರ್ಥ ಹೇಳಿಬಿಡ್ತಿದ್ದೆ. ಇದು ಒಂದು ಮಾನಸಿಕ ಸ್ಥಿತಿ, ಅದು ನೆನ್ಪಿಟ್ಕೊಳ್ಬೇಕು ನಾವು. ಯಾತಕ್ಕೆ ಅಂದ್ರೆ ನಾವು ಕೂಡ ಎಷ್ಟೋ ನಮ್ಮಲ್ಲೂ ಕೂಡ ಆಧ್ಯಾತ್ಮಿಕ ಶಕ್ತಿ ಸ್ವಲ್ಪ ಬಂದಾಗಿದೆ, ಇಷ್ಟಮಷ್ಟಿಗೆ ಆಶ್ರಮಕ್ಕೆ ಹೋದ ಮೇಲೆ ನಮ್ಮ ಹತ್ರ ಅಷ್ಟೊಂದು ಬರದೇ ಇರುತ್ತೀಯ, ನಾನು ಕೂಡ ಎದುರೆದುರಿಗೆ ಮಾತಾಡ್ತಕ್ಕಂಥವನು, ಮುಚ್ಚು ಮರೆ ಇಲ್ಲದೆ ಮಾತಾಡ್ತಕ್ಕಂಥವನು, ಹಿಂದೆ ಮುಂದೆ ನೋಡಿದೆ ಮಾತಾಡಬಲ್ಲವನು ಅಂತ ಏನಾದರೂ ಹೊರಟು ಬಿಟ್ರೆ ಯಾರಾದ್ರು ಅವರು ಆಮೇಲೆ ಕಷ್ಟಕ್ಕೆ ಗುರಿಯಾಗಬಾರ್ದಲ್ಲ. ಆ ಭಗವದ್ ಅವಸ್ಥೆಯಲ್ಲಿ ಇರುವಾಗ ಮಾತ್ರವೇ ಹಾಗಾಗಬೇಕು, ಇದು ಬಹಳ ಮುಖ್ಯವಾದಂತಹ ಅಂಶ. ಆದರೆ ಅಲ್ಲಿ ಇನ್ನೂ ಒಂದು ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ಇರೋದನ್ನ ಇರೋ ಹಾಗೆ ಹೇಳ್ತಾ ಇದ್ದೆ, ಮನಸ್ಸಿಗೇನು ಹೊಳೆಯಿತೋ ಅದನ್ನೇ ಹೇಳಿಬಿಡ್ತಾ ಇದ್ದೆ, ಮುಖ ನೋಡಿ ಮಣೆ ಹಾಕ್ತಾ ಇರಲಿಲ್ಲ, ದೊಡ್ಡ ಪದವಿಯಲ್ಲಿ ಇರತಕ್ಕಂಥವ್ರನ್ನ ಕಂಡರೂ ಕೂಡ ಯಾವ ಹೆದರಿಕೆಯೂ ಇಲ್ಲದೆ ಯಥಾರ್ಥ ಹೇಳಿಬಿಡ್ತಾ ಇದ್ದೆ. ಇದನ್ನು ನಾವು ತೆಗೆದುಕೊಳ್ಳುವಾಗ ಅದನ್ನು ಅವರಿಗೆ ಬಿಟ್ಟು ನಾವು ಅದನ್ನು ಕೇಳುವುದಕ್ಕಾಗಿ ಮಾತ್ರ ತೆಗೆದುಕೊಳ್ಳಬೇಕೇ ವಿನಃ ಅನುಷ್ಠಾನ ಯೋಗ್ಯವಾದ್ದಲ್ಲ ಇದು ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆದರೆ ಇದರ ಜೊತೆಯಲ್ಲಿ ಮುಖ್ಯವಾದ ಅಂಶ ಏನನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಭಗವದ್ ಅವಸ್ಥೆಯಲ್ಲಿ ಶ್ರೀರಾಮಕೃಷ್ಣರು ಇದ್ದಾಗ ಅಂತ ಹೇಳಿದ್ರೆ ಏನರ್ಥ, ತಾವೇ ಸ್ವಯಂ ಭಗವಂತನಾಗಿ ಇದ್ದಾಗ ಅಂತ ಅರ್ಥ. ಹಾಗಾದ್ರೆ ಆ ಭಗವಂತನೇ ಏನ್ ಮಾಡ್ತಾ ಇದ್ದ, ಎಲ್ಲರನ್ನು ಸಮಾನವಾಗಿ ನೋಡ್ತಾ ಇದ್ದ, ಭಗವಂತ ಯಾರಲ್ಲೂ ಕೂಡ ಏರುಪೇರನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಚಿಕ್ಕವರಿಗೂ ಬುದ್ಧಿ ಹೇಳಿಯಾನೋ, ದೊಡ್ಡವರಿಗೂ ಬುದ್ಧಿ ಹೇಳಿಯಾನೋ, ಅಧಿಕಾರದಲ್ಲಿ ಇರುವವರಿಗೂ ಬುದ್ಧಿ ಹೇಳಿಯಾನೋ, ಅಧಿಕಾರದಲ್ಲಿ ಇಲ್ಲಿರುವವರಿಗೂ ಬುದ್ಧಿ ಹೇಳಿಯಾನೋ. ಇದು ಭಗವಂತನ ಒಂದು ವಿಶೇಷವಾದ ಗುಣಲಕ್ಷಣ. ಭಗವಂತ ಶ್ರೀಮಂತರನ್ನು ಮಾತ್ರ ಬಹಳ ಚೆನ್ನಾಗಿ ನೋಡ್ಕೊಳ್ತಾನೆ, ಆದ್ರಿಂದನೇನೆ ಅವರ ಹತ್ರ ತುಂಬಾ ಹಣ ಇರುತ್ತೆ. ಬಡವರು ನಾವು ಎಷ್ಟು ಹೋಗಿ ನಮಸ್ಕಾರ ಮಾಡಿದರೂ ಕೂಡ ನಮ್ಮನ್ನು ಬಡವರಾಗಿಯೇ ಇಟ್ಟಿರ್ತಾನೆ. ದೇವರು ಈ ತರಹ ಪಕ್ಷಪಾತ ಮಾಡಿದ್ರೆ ಇನ್ ನಾವು ಯಾರ ಹತ್ರಕ್ಕೆ ಹೋಗಬೇಕೋ, ಈ ರೀತಿಯಲ್ಲೆಲ್ಲ ವಾದ ವಿವಾದ ಹುಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದರೆ ಭಗವಂತ ಯಾರ ಮೇಲೂ ಕೂಡ ಪಕ್ಷಪಾತವನ್ನು ಮಾಡೋದಿಲ್ಲ. ಎಲ್ಲಿ ತಪ್ಪು ಅಂತ ಅನ್ನೋದನ್ನ ಕಾಣ್ತಾನೋ ಅದನ್ನು ಹೇಳಿಬಿಡ್ತಾನೆ. ಎಲ್ಲಿ ಚಿಕ್ಕವರಲ್ಲೂ ಕೂಡ ಬಡವರಲ್ಲೂ ಕೂಡ ಸರಿಯಾದ್ದನ್ನು ಕಂಡ್ರೆ ಅದನ್ನು ಸರಿ ಅಂತ ಹೇಳಿಬಿಡ್ತಾನೆ. ಇದು ತಾತ್ಪರ್ಯ. ಇದಕ್ಕೆ ಉದಾಹರಣೆ ಕೊಟ್ಟು ಶ್ರೀರಾಮಕೃಷ್ಣರಿಗೆ ಆ ಭಗವದ್ ಅವಸ್ಥೆ ಬಂದಾಗ ತಾವು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು ಅಂತನ್ನೋದಕ್ಕೂ ಒಂದು ಉದಾಹರಣೆ ಕೊಡ್ತಾ ಹೇಳ್ತಾ ಇದ್ದಾರೆ. ಯದು ಮಲ್ಲಿಕನ ತೋಟಕ್ಕೆ ಒಮ್ಮೆ ಯತೀಂದ್ರ ಒಬ್ಬ ದೊಡ್ಡ ಧನಿಕ ಬಂದಿದ್ದ. ನಾನು ಅಲ್ಲಿ ಕುಳಿತಿದ್ದೆ. ನಾನು ಅವನನ್ನು ಕೇಳಿದೆ, ಮನುಷ್ಯನ ಕರ್ತವ್ಯ ಏನು? ಭಗವತ್ ಚಿಂತನೆ ಮಾಡ್ತಾ ಇರುವುದೇ ನಮ್ಮ ಕರ್ತವ್ಯ ಅಲ್ವೇ? ಯತೀಂದ್ರ ಹೇಳ್ದ, ನಾವು ಸಂಸಾರಿಗಳು, ನಮಗೆಲ್ಲಿ ಮುಕ್ತಿ ದೊರಕಿತೋ? ರಾಜ ಯುಧಿಷ್ಠಿರನ್ನು ಕೂಡ ನರಕ ದರ್ಶನ ಮಾಡಬೇಕಾಗಿ ಬಂತು ಅಂತಂದ್ಬಿಟ್ಟ. ಇದನ್ನು ಕೇಳಿ ಅಧಿಕವಾಗಿಯೇ ನನ್ನಲ್ಲಿ ಕೋಪ ಕೆರಳಿತು. ಅವನಿಗೆ ಛೀಮಾರಿ ಮಾಡಿದೆ, ನೀನೆಂಥ ಮನುಷ್ಯನಯ್ಯ, ಎಲ್ಲ ಬಿಟ್ಟು ಯುಧಿಷ್ಠಿರ ನರಕ ದರ್ಶನ ಮಾಡಿದ್ದನ್ನು ಮಾತ್ರ ನೆನಪಿಟ್ಕೊಂಡಿದ್ದೀಯಲ್ಲ. ಆತನ ಸತ್ಯವಚನ, ಕ್ಷಮೆ, ಧೈರ್ಯ, ವಿವೇಕ, ವೈರಾಗ್ಯ, ಭಗವದ್ಭಕ್ತಿ ಇವೊಂದು ನಿನ್ನ ಮನಸ್ಸಿಗೆ ಬರ್ತಾ ಇಲ್ವಲ್ಲ? ಇನ್ನೂ ಏನೇನೋ ಹೇಳಬೇಕು ಅಂತ ಇದ್ದೆ. ಅಷ್ಟರಲ್ಲಿ ಆ ಹೃದಯ ರಾಮ ಬಂದು ನನ್ನ ಬಾಯನ್ನು ಬಿಗಿಯಾಗಿ ಹಿಡಿದುಕೊಂಡ. ಕೆಲವು ನಿಮಿಷಗಳೊಳಗೆ ತನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಆ ಯತೀಂದ್ರ ಅಲ್ಲಿಂದ ಎದ್ದು ಹೊರಟು ಹೋದ ಅಂತನ್ವ ಈ ಘಟನೆಯನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಶ್ರೀರಾಮಕೃಷ್ಣ. ಬಹಳ ಕೋಪ ಬಂತಂತೆ ಅವರಿಗೆ, ಅದನ್ನ ಹೇಳ್ಕೊಳ್ತಾ ಇದ್ದಾರೆ ಅವರು. ಅದೆಂತ ಕೋಪ ಇರ್ಬೋದು? ಕೋಪ ಮಾಡಬಾರದು, ಕೋಪ ಮಾಡಬಾರದು ಅಂತಲ್ವೇ ಉಪದೇಶ ಇರೋದು. ಹಾಗೆ ಎಷ್ಟೋ ಜನ ಬಂದು ಕೇಳ್ತಾ ಇರ್ತಾರೆ, ಕೋಪವನ್ನು ಹೇಗೆ ಹೋಗಲಾಡಿಸು ಸ್ವಾಮೀಜಿ, ಅವರಿಗೆಲ್ಲ ಎಷ್ಟೆಷ್ಟು ಉಪಾಯಗಳನ್ನೆಲ್ಲ ಹೇಳ್ಕೊಟ್ಟಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಶ್ರೀರಾಮಕೃಷ್ಣ ಕೋಪ ಮಾಡಿದಾರಲ್ಲ ಸ್ವಾಮೀಜಿ, ಆದ್ರೆ ಅದು ಎಂಥ ಕೋಪ, ಯಾತಕ್ಕೋಸ್ಕರ ಬಂತು? ಆ ಭಗವದ್ ಅವಸ್ಥೆಯಲ್ಲಿ ಇದ್ದದ್ರಿಂದ ಯಾವುದೋ ಒಂದು ಸತ್ಯಾಂಶವನ್ನ ಆ ಯತೀಂದ್ರ ಅಂತ ಹೇಳ್ತಕ್ಕಂಥ ಧನಿಕನಿಗೆ ಹೇಳಬೇಕಾಗಿತ್ತು. ಯಾವ ಸತ್ಯಾಂಶವನ್ನು ಹೇಳ್ತಾ ಇದ್ದಾರೆ? ಆ ಧರ್ಮರಾಯ ಸುಳ್ಳು ಹೇಳಿದ್ದನ್ನು ಮಾತ್ರ ನೆನಪಿಟ್ಕೊಂಡು ಅಂಥವನೇ ಸುಳ್ಳು ಹೇಳಿದ ಮೇಲೆ ಇನ್ ನಮ್ಮಂಥವ್ರ ಗತಿ ಏನು ಅಂತ ಸಮಾಧಾನವಾಗಿದ್ದ ಇನ್ನಷ್ಟು ಸುಳ್ಳು ಹೇಳ್ಕೊಂಡು. ಧರ್ಮರಾಯನಿಂದ ಕಲಿತಕ್ಕಂತಹ ಪಾಠ ಹಾಗೆ ಶ್ರೀರಾಮಕೃಷ್ಣ ವಿಚಾರಧಾರೆ ಅದು. ಇಡೀ ಜೀವನವನ್ನೇ ಧರ್ಮಕ್ಕಾಗಿ ಮೀಸಲಾಗಿ ಇಟ್ಟವನು ಧರ್ಮರಾಜ. ಅವನ ಆಧ್ಯಾತ್ಮಿಕ ಶಕ್ತಿಯ ಬಲ ಎಷ್ಟಿತ್ತು ಅಂತ ಹೇಳಿದ್ರೆ ಕೇವಲ ತನ್ನ ಇಚ್ಛಾ ಮಾತ್ರದಿಂದಲೇ ಆ ಕೌರವರನ್ನು ಸುಟ್ಟಾಕಬಲ್ಲ. ಒಮ್ಮೆ ಇದೇ ಧರ್ಮರಾಯ ವಿರಾಟ್ ರಾಯನ ಜೊತೆಯಲ್ಲಿ ಪಗಡೆ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ವಿರಾಟ್ ರಾಜನಿಗೆ ಕೋಪ ಬಂದು ಆ ಪಗಡೆಯ ದಾಳವನ್ನ ಈ ಪೂಜಾರಿಯ ವೇಷದಲ್ಲಿದ್ದಂತಹ ಧರ್ಮರಾಯನಿಗೆ ಎಸೆದಾಗ ಅದು ಅವನ ಹಣೆಗೆ ತಗಲಿದಾಗ ಗಾಯವಾಗಿ ರಕ್ತ ಇನ್ನೇನು ಬೀಳಬೇಕು ಅನ್ನುವಾಗ ದಾಸಿಯ ವೇಷದಲ್ಲಿದ್ದಂತಹ ದ್ರೌಪದಿ ಓಡಿ ಬಂದು ಆ ರಕ್ತವನ್ನ ತನ್ನ ಸೆರಗಿನಿಂದ ಒರೆಸ್ತಾಳೆ. ಏನು ಇಷ್ಟೊಂದು ಆಸಕ್ತಿ ವಹಿಸಿದ್ಯಲ್ಲ ಅಂತ ಕೇಳಿದ್ದಕ್ಕೆ ಅವಳು ಹೇಳ್ತಾಳೆ, ಇವರು ಬಹಳ ದೊಡ್ಡ ಗಂಧರ್ವರು, ಇವರ ಹಣೆಯಿಂದ ರಕ್ತ ನೆಲಕ್ಕೆ ಮುಟ್ಟಿದ್ರೆ, ಹಣೆಯಿಂದ ಬಿದ್ದಂತಹ ರಕ್ತ ನೆಲಕ್ಕೆ ಮುಟ್ಟಿದ್ರೆ ನಿನ್ನ ವಂಶ ಉದ್ಧಾರ ಆಗುವುದಿಲ್ಲ, ನಿನ್ನ ತಲೆ ಉಳಿಯೋದಿಲ್ಲ, ಅದಕ್ಕೋಸ್ಕರ ನಾನು ಈ ತರ ಮಾಡಬೇಕಾಯ್ತು ಅಂತ ಹೇಳಿದಾಗ ಅವನಿಗೆ ಆಶ್ಚರ್ಯ ಆಗೋಯ್ತು ವಿರಾಟ ರಾಯನಿಗೆ. ಅಂಥ ಶಕ್ತಿಶಾಲಿ ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳತಕ್ಕಂತಹದ್ದು ಧರ್ಮರಾಯನಲ್ಲಿ ಅಷ್ಟರ ಮಟ್ಟಿಗಿದಿತ್ತು. ಕೊನೆಗೆ ಪರ್ವತ ಅವನಿಗೆ ಸ್ವರ್ಗಾರೋಹಣದ ಸಂದರ್ಭದಲ್ಲಿಯೂ ಕೂಡ ಆ ಐದಾರು ಜನ ಮನೆಯವರೆಲ್ಲರೂ ಕೂಡ ಸಶರೀರಿಗಳಾಗಿ ಹೊರಟರೂ ಕೂಡ ಕೊನೆಗೆ ಧರ್ಮರಾಯ ಒಬ್ಬನೇ ಸ್ವರ್ಗಕ್ಕೆ ಹೋಗೋದಕ್ಕೆ, ಸಶರೀರಿಯಾಗಿ ಸ್ವರ್ಗಕ್ಕೆ ಹೋಗೋದಕ್ಕೆ ಸಾಧ್ಯ ಆಯಿತು. ಅಂತಹ ಮಹಾಮಹಿಮ ಅವನು. ಅವನಲ್ಲಿದ್ದಂತಹ ಗುಣವನ್ನು ಶ್ರೀರಾಮಕೃಷ್ಣ ಹೇಳ್ತಾ ಇದ್ರೆ, ಸತ್ಯವಚನ, ಕ್ಷಮೆ, ಧೈರ್ಯ, ವಿವೇಕ, ವೈರಾಗ್ಯ, ಭಗವದ್ಭಕ್ತಿ, ಇಂಥವುಗಳಿಗೆಲ್ಲ ತವರು ಮನೆಯಂತೆ ಇದ್ದಂತಹ ಆ ಧರ್ಮರಾಯನನ್ನು ನಾವು ಆ ರೀತಿಯಲ್ಲಿ ಭಾವಿಸಬೇಕಾಗಿತ್ತು. ನೀನು ಆ ರೀತಿಯಲ್ಲಿ ಭಾವಿಸಬೇಕಾಗಿತ್ತು. ಆದ್ರೆ ಅವನೊಬ್ಬ ಅವನು ಸುಳ್ಳು ಹೇಳಿದ ಅಂತ ನಾವು ಮಾತನ್ನು ನೆನಪಿಟ್ಕೊಂಡು ಹೇಳ್ತಾ ಇದೆಯಲ್ಲ, ಎಂಥ ಮನುಷ್ಯನಯ್ಯ ನೀನು ಅಂತ ಇನ್ನೂ ಏನೇನೋ ಹೇಳಬೇಕು ಅಂತ ಇದ್ದೆ ಅಂತ ಬೇರೆ ಹೇಳ್ತಾರೆ. ಆಗ ಹೃದಯ ರಾಮ ಬಾಯಿ ಮುಚ್ಚಿದ. ಯಾಕೆಂತ ಹೇಳಿದ್ರೆ ಅವನು ಶ್ರೀಮಂತ, ತೊಂದರೆ ಗಿಂದ್ರೆ ಕೊಟ್ಟಾನು ಅಂತ. ಶ್ರೀರಾಮಕೃಷ್ಣ ಕೂಡ ಸುಮ್ಮನೆ ಇದ್ರು, ಆ ವಿಚಾರ ಬೇರೆ. ಆ ಹೊತ್ತಿಗೆ ಯತಿಯಿಂದ ನೀವು ಕೂಡ ಅಂದ್ರೆ ಆ ಮನುಷ್ಯನಿಗೂ ಕೂಡ ತುಂಬಾ ಅರ್ಥ ಆಗೋಗ್ಬಿಟ್ಟಿದ್ದೀವಿ, ಇವ್ರ ಕೋಪ ಬಂದಿದೆ ಅಂತ ಉಪಾಯವಾಗಲಿದ್ದು ಹೊರಟು ಹೋಗ್ತಾನೆ ಅನ್ನೋ ಮಾತನ್ನ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ನಾವು ಇದರಿಂದ ಕಲ್ತ್ಕೊಳ್ಳುವಂತಹದ್ದು ಬೇಕಾದಷ್ಟು ಇದೆ ಅಂತ ನನಗನ್ನಿಸ್ತದೆ. ಪ್ರತಿಯೊಬ್ಬ ಮಾನವನಲ್ಲೂ ಕೂಡ ಒಂದಲ್ಲ ಒಂದು ಒಳ್ಳೆಯ ಗುಣ ಇದ್ದೇ ಇದೆ. ದುಷ್ಟರಲ್ಲೂ ಕೂಡ ಬಹಳ ಒಳ್ಳೆಯ ಗುಣಗಳೆಲ್ಲ ಇವೆ. ಯಾವ ರಾವಣನನ್ನ ಬಹಳ ದುಷ್ಟ ಅಂತ ಇವತ್ತು ಬಗೆ ಬಗೆಯಾಗಿ ವರ್ಣಿಸ್ತಾ ಇದ್ದಾರೋ ಆ ರಾವಣನ ಕುರಿತಾಗಿಯೂ ಕೂಡ ಒಬ್ಬ ಕಪಿ ಅಂಗದ ಸಂಧಾನಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಅಮರಾವತಿಯಂತೆ ಇದ್ದಂತಹ ಅವನ ದರ್ಬಾರವನ್ನು ನೋಡಿ, ಆಸ್ಥಾನವನ್ನು ನೋಡಿ ಹಿಂತಿರುಗಿ ಬಂದವನು ರಾಮನ ಹತ್ರ ಹೇಳ್ತಾನೆ, ರಾಮ ನಿಜಕ್ಕೂ ಕೂಡ ರಾವಣ ಬಹಳ ದೊಡ್ಡ ಮನುಷ್ಯ, ಅವನು ಆ ಸ್ಥಾನದಲ್ಲಿ ಕುಳಿತಿದ್ರೆ ಸಾಕ್ಷಾತ್ ದೇವೇಂದ್ರನಂತೆ ಕಾಣ್ತಾ ಇದ್ದ, ಅವನ ಇಡೀ ಆಸ್ಥಾನವೇ ದೇವೇಂದ್ರನ ಆಸ್ಥಾನದಂತೆ ಕಂಗೊಳಿಸ್ತಾ ಇತ್ತು, ನಿಜಕ್ಕೂ ಕೂಡ ಆತ ಮಹಾಮಹಿಮ, ಇದೊಂದು ದೋಷ ಮಾತ್ರ ಅವನನ್ನು ಅಂಟಿಕೊಂಡಿದೆ. ಈ ಒಂದು ದೋಷ ಯಾವುದು? ನಿನ್ನ ಪತ್ನಿಯನ್ನು ಅಪಹರಿಸಿದ್ದಾನೆ ಅನ್ನುವ ದೋಷವನ್ನು ಬಿಟ್ಟರೆ ಬಾಕಿ ಉಳಿದ ಎಲ್ಲ ವಿಷಯದಲ್ಲೂ ಅವನು ಮಹಾತ್ಮನೇ ಸರಿ ಅಂತನ್ನುವ ಮಾತನ್ನು ಆ ಕಪಿ ಹೇಳುತ್ತೆ. ಇದರಿಂದ ನಮಗ್ ಗೊತ್ತಾಗತ್ತೆ ಒಳ್ಳೆಯದನ್ನು ಕಾಣತಕ್ಕಂತಹ ದೃಷ್ಟಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ ಅಂತ. ದುಷ್ಟನಲ್ಲೂ ಕೂಡ ಒಳ್ಳೇದಿದೆ, ಅದನ್ನು ಗಮನಿಸಬೇಕು, ಆದರೆ ಆ ದುಷ್ಟನನ್ನು ದೂರ ಇಟ್ಟಿರಬೇಕು, ಅವನಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತಕ್ಕಂತಹ ವಿಚಾರ ಬೇರೆ. ಆದರೆ ಒಳ್ಳೆಯದನ್ನು ಗಮನಿಸುವುದರ ಮೂಲಕ ನಮ್ಮ ಮನಸ್ಸು ಸುಸಂಸ್ಕೃತವಾಗುತ್ತೆ, ಒಳ್ಳೇದಾಗುತ್ತದೆ, ಸಾತ್ವಿಕವಾಗುತ್ತದೆ. ಶ್ರೀಮಾತೆ ಶಾರದಾ ದೇವಿಯವರು ಹೇಳಿದಂತೆ ಪರ ದೋಷವನ್ನು ಕಾಣಬೇಡ, ಕಾಣುವುದಿದ್ರೆ ನಿನ್ನ ದೋಷವನ್ನೇ ನೀನು ಕಂಡುಕೋ. ಇದು ಬಹಳ ಅಮೂಲ್ಯವಾದಂತಹ ಸಂದೇಶ. ಅಂತಿಮ ಕಾಲದಲ್ಲಿ ಕೊಟ್ಟಂತಹ ಅಂತಿಮ ಸಂದೇಶ. ಮಗು, ನಿನಗೇನಾದರೂ ಮನಃಶಾಂತಿ ಅನ್ನೋದು ಬೇಕಿದ್ರೆ ಪರದೋಷವನ್ನು ನೋಡಬೇಡ, ನೋಡ್ಕೊಳ್ಳೋದಿದ್ರೆ ನಿನ್ನ ದೋಷವನ್ನೇ ನೀನು ನೋಡ್ಕೋ, ಮತ್ತು ಇಡೀ ಜಗತ್ತನ್ನೇ ನಿನ್ನದನ್ನಾಗಿ ಭಾವಿಸುವುದಕ್ಕೆ ಕಲಿ. ಇದು ಬಹಳ ಅದ್ಭುತವಾದಂತಹ ಒಂದು ಸಂದೇಶ. ಕೇವಲ ಈ ಒಂದೇ ಸಂದೇಶದ ಕುರಿತಾಗಿ ಅಲ್ಲಿ ಸಂದೇಶ ಮಂದಾರ, ಸಂದೇಶ ಮಂದಾರ ಅಂತ ಒಂದು ಪುಟ್ಟದೊಂದು ಪುಸ್ತಕ ಇದೆ, ಅದರಲ್ಲಿ ವಿವರವಾಗಿ ವರ್ಣಿಸಲಾಗಿದೆ. ಧ್ಯಾನ ಜಪ ತಪಗಳಿಗೂ ಮೀರಿದಂತಹ ಶಾಂತಿ ತೃಪ್ತಿ ಸಮಾಧಾನವನ್ನ ಈ ಒಂದೇ ಒಂದು ಅನುಷ್ಠಾನ ನಮಗೆ ತಂದುಕೊಡಬಲ್ಲದು. ಪರದೋಷವನ್ನು ಕಾಣಬಾರದು ಅಂತ ಹೇಳತಕ್ಕಂತಹ ಈ ಒಂದೇ ಒಂದು ಅನುಷ್ಠಾನ ನಮ್ಮ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡಬಲ್ಲದು. ಕೇವಲ ಆರೇ ತಿಂಗಳು ಅಭ್ಯಾಸ ಮಾಡಿದ್ರೆ ಸಾಕು, ಆರು ತಿಂಗಳು ದಾಟಿ ಏಳನೇ ತಿಂಗಳಿಗೆ ಕಾಲು ಹಾಕುವ ಸಂದರ್ಭದಲ್ಲೇ ಶಾಂತಿಯ ಝರಿ ನಮ್ಮ ಮನಸ್ಸಲ್ಲಿ ಹರಿಯೋದಕ್ಕೆ ಶುರುವಾಗುತ್ತೆ, ಇದರೊಳಗೆ ಸಂದೇಹವೇ ಇಲ್ಲ. ಒಳ್ಳೆಯದು ಒಳ್ಳೆಯದು ಅಂತ ಅನ್ನೋದು ಯಾವ ವ್ಯಕ್ತಿಗಳಲ್ಲಿ ಇರುತ್ತೋ ಅದೆಲ್ಲವೂ ಭಗವಂತನಿಗೆ ಸಂಬಂಧಪಟ್ಟಂತಹದ್ದು. ಕೆಟ್ಟದ್ದು ಕೆಟ್ಟದ್ದು ಅಂತ ಯಾವ್ಯಾವ ಮನಸ್ಸಲ್ಲಿ ಏನೇನು ಇರುತ್ತೋ ಅದೆಲ್ಲ ಮಾಯೆಗೆ ಸಂಬಂಧಪಟ್ಟಂತಹದ್ದು. ಮಾಯೆಗೆ ಸಂಬಂಧಪಟ್ಟಂತಹದನ್ನೆಲ್ಲ ನಾವು ಗ್ರಹಿಸಿ ಗ್ರಹಿಸಿ ಮನದೊಳಗೆ ಸೇರಿಸಿಕೊಳ್ತು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಅವಸ್ಥೆ ಹೇಗಿರಬೇಡ. ಆಮೇಲೆ ಇನ್ನೂ ಒಂದು ಮಾತು ನಾನು ಹೇಳ್ತಾ ಇರ್ತೀನಿ, ಎಷ್ಟೋ ಜನರಿಗೆ ದೋಷ ಇಲ್ಲದವರಲ್ಲೂ ಕೂಡ ದೋಷವನ್ನು ಕಂಡು ದೋಷವನ್ನು ಹೇಳುವಂತಹದೊಂದು ಅಭ್ಯಾಸ ಇರುತ್ತೆ. ಅದೊಂದು ಹುಚ್ಚು ಚಟ, ಅದೊಂದು ಚಪಲ ಚಿತ್ತತೆ. ದೋಷ ಹೇಳೋದು ಅಥವಾ ಏನಾದರೂ ಒಂದು ಚುಚ್ಚಿ ಮಾತನಾಡೋದಕ್ಕೊಂದು ಅವಕಾಶ ಕಲ್ಪಿಸಿಕೊಳ್ಳೋದು. ಶ್ರೀ ಶಾರದಾ ಮಾತೆಯವರ ಜೀವನವನ್ನು ಯಾರ್ಯಾರು ಓದಿದೀರೋ ಅವರಿಗೆ ಗೊತ್ತಿದೆ ಶಾರದಾ ಮಾತೆಯವರ ಜೀವನ ಎಂಥ ಹಾಲಿನೋಪಾದಿಯ ಜೀವನ, ಎಂಥ ಬೆಣ್ಣೆಯಂತಹ ಮನಸ್ಸು. ಶ್ರೀರಾಮಕೃಷ್ಣ ಕೂಡ ಇಲ್ಲಿ ನಾವು ಆಗಲೇ ನೋಡಿದಾಗೆ ಕೋಪ ಮಾಡಿಕೊಂಡಿದ್ದೋ ಅಥವಾ ಜೋರಾಗಿ ಮಾತನಾಡಿದ್ದೋ ಏನಾದರೂ ಇರಬಹುದು. ಸ್ವಾಮಿ ವಿವೇಕಾನಂದನಂತೂ ಬಹಳ ಬಹಳ ಗುಡುಗಿದ್ದಾರೆ. ಆದರೆ ಶಾರದಾದೇವಿಯವರು ಕೊನೆಯವರೆಗೂ ಕೂಡ ವಾತ್ಸಲ್ಯವನ್ನೇ ಹರಿಸಿದ್ರು, ಸಮಾಧಾನದಿಂದಲೇ ಇದ್ರು. ಬೆಣ್ಣೆಯೋಪಾದಿಯಲ್ಲಿ ಮೃದುವಾಗಿ ಗಟ್ಟಿಯಾಗಿ ಮಾತನಾಡಿದರೆ ಎಲ್ಲಿ ಯಾರಿಗೆ ತೊಂದರೆ ಆಗುತ್ತೋ ಅಂತ ಅಷ್ಟು ಮೆತ್ತಗೆ ಮಾತನಾಡ್ತಾ ಇದ್ದಂತಹ ಅದ್ಭುತವಾದಂತಹ ಜೀವನ ಅದು. ಶ್ರೀರಾಮಕೃಷ್ಣರು ತಮ್ಮ ಕೊನೆಗಳಿಗೆಯಲ್ಲಿ ಆ ಗಂಟಲ ಬೇನೆಗೆ ಗುರಿಯಾಗ್ತಾರೆ. ದಕ್ಷಿಣೇಶ್ವರದಿಂದ ಶ್ಯಾಂಬುಕರ ಅಂತ ಅದೊಂದು ಕಲ್ಕತ್ತಾ ಹತ್ರ ಇರತಕ್ಕಂಥ ಒಂದು ಊರು, ಅಲ್ಲಿ ಒಬ್ಬರ ಮನೆಯಲ್ಲಿ ಸೇರಿಸಿ ಆ ಕಲ್ಕತ್ತಾದಿಂದ ವೈದ್ಯರನ್ನು ಕರೆಸಿ ಶುಶ್ರೂಷೆ ಚಿಕಿತ್ಸೆ ಮಾಡೋದಕ್ಕೆ ಅನುಕೂಲವಾಗುತ್ತೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆದರೆ ಆ ಮನೆ ಚಿಕ್ಕದಾಗಿತ್ತು, ಆದ್ರಿಂದ ಶಾರದಾದೇವಿಯವರನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗೋದು ಕಷ್ಟವಾಗಿತ್ತು. ಅದಕ್ಕೋಸ್ಕರ ಶಾರದಾದೇವಿಯವರನ್ನ ದಕ್ಷಿಣೇಶ್ವರದಲ್ಲೇ ಬಿಟ್ಟು ಅವರೆಲ್ಲ ಹೋಗ್ತಾರೆ. ಒಂದು ನಾಲ್ಕೈದು ದಿನ ಆಗಿರಬಹುದು. ಶಾರದಾ ಮಾತೆಯವರ ಜೊತೆಯಲ್ಲಿ ಇಬ್ರು ಸೇವಕಿಯರ ತರಹ, ಗೆಳತಿಯರ ತರಹ ಇಬ್ರು ಇದ್ರು. ಒಬ್ಬಳ ಹೆಸರು ಗೋಲಾಪ್ಮ ಅಂತ, ಇನ್ನೊಬ್ಬಳ ಹೆಸರು ಯೋಗಿನ್ಮ ಅಂತ. ಇಬ್ರು ಬಹಳ ದೊಡ್ಡ ಭಕ್ತರು, ರಾಮಕೃಷ್ಣರ ಭಕ್ತರು, ಶಾರದಾದೇವಿಗೂ ಭಕ್ತರು, ಮತ್ತು ಶಾರದಾದೇವಿಯವರ ಜೊತೆಯಲ್ಲಿ ಅತ್ಯಂತ ಸಮೀಪದಲ್ಲಿ ಇರತಕ್ಕಂಥವರು. ಶ್ರೀರಾಮಕೃಷ್ಣ ಬಳಿಗೂ ಕೂಡ ಹೋಗಿ ನಿಕಟ ಸಂಪರ್ಕ ಇಟ್ಕೊಂಡವರು. ಇದೆಲ್ಲ ತಿಳ್ಕೊಳ್ಬೇಕು. ಶ್ರೀರಾಮಕೃಷ್ಣ ಶಾಂಪುಕೂರಕ್ಕೆ ಹೋಗಿ ಒಂದು ನಾಲ್ಕೈದು ದಿವಸ ಆಗಿರಬಹುದು ಏನೋ, ಈ ಗುಲಾತ್ಮ ಅನ್ನುವಳು ಶಾರದಾದೇವಿಯವರ ಹತ್ರ ಹೇಳ್ತಾಳೆ, ನೋಡಿ ಶ್ರೀರಾಮಕೃಷ್ಣರು ಈ ಜಾಗ ಬಿಟ್ಟು ಅಲ್ಲಿಗೆ ಹೋದ ಯಾತಕ್ಕೆ ಗೊತ್ತೇನೋ, ನಿಮ್ಮೇಲೆ ಕೋಪ ಆಗಿದೆವ್ರಿ, ಅದಕ್ಕೋಸ್ಕರ ಗೊತ್ತಾ. ಶ್ರೀಮಾತೆ ಶಾರದಾದೇವರಿಗೆ ಎಷ್ಟು ನೋವಾಯ್ತು ಅಂತ ಹೇಳಿದ್ರೆ ಹತ್ತು ಹತ್ತು ಮರುದಿನವೇ ಶಾಂಪುಕುರಕ್ಕೆ ಅವರು ಓಡ್ತಾರೆ. ಶ್ರೀರಾಮಕೃಷ್ಣ ಬಳಿಗೆ ಓಡ್ ಹೋಗಿ ಹೇಳ್ತಾರೆ, ಪ್ರಭು ನೀವು ನನ್ನ ಮೇಲೆ ಕೋಪ ಮಾಡಿಕೊಂಡ್ರಂತೆ. ಹೌದಾ, ಯಾರು ಹೇಳಿದ್ರು? ಗೋಲಾಪ್ಮ ಕರಿಯೊಳನೆಯಲ್ಲಿ ಬರ್ತಾರೆ. ಗೋಲಾಪ್ಮ ಶ್ರೀರಾಮಕೃಷ್ಣ ಅವ್ರು ಯಾವ ತರ ಕೋಪ ಮಾಡಬಲ್ಲರು ಅಂತ ಹೇಳ್ತಕ್ಕಂಥದನ್ನು ಇಲ್ಲಿ ನೋಡಿದ್ರಲ್ಲ ನಾವು, ಅದೇ ತರ ಕೋಪದಿಂದ ಹೇಳ್ತಾರೆ, ಏನ್ ನಿಮ್ ಬುದ್ಧಿಗಿದ್ದೀಯ ನಟಿಗಿದ್ಯಾ ಇಲ್ವೋ, ಯಾತಕ್ಕೆ ಅವಳು ಮನಸ್ಸನ್ನು ನೋಯಿಸ್ದೆ ಅಂತ ಸಮಾಧಾನ ಹೇಳಬೇಕಾಯ್ತು. ಆ ವಿಚಾರ ಬೇರೆ. ಆದ್ರೆ ಶ್ರೀಮಾತೆಯವರಂತವರ ಮನಸ್ಸನ್ನು ನೋಯಿಸುವ ರೀತಿಯಲ್ಲಿ ಇಂಥದ್ದೊಂದು ಮಾತನ್ನು, ಅದು ಹೌದಾ, ಅದು ಅವ್ರಿಗೆ ಬೇನೆ ಆಗಿದೆ, ಎಲ್ರಿಗೂ ಗೊತ್ತಿದೆ, ಗೊತ್ತಿರ್ತಕ್ಕಂಥ ಸತ್ಯಾಂಶ. ಆದ್ರೆ ನಿಮ್ಮೇಲೆ ಕೋಪ ಆಗಿದೆ, ಕೋಪ ಬಂದಿದೆ, ಅದಕ್ಕೆ ಹೋಗಿದೆ. ಈ ರೀತಿಯಲ್ಲೆಲ್ಲ ಮಾತಾಡ್ತಕ್ಕಂಥದ್ದು ಅಲ್ಲೂ ಇದೆ ಅಂತ ಹೇಳಿದ್ರೆ ಇನ್ ಎಲ್ಲಿಲ್ಲ ಅಂತ ನಾವು ತಗೊಳ್ಳೋದಲ್ಲ. ನಾವು ಮಾಡಬಾರ್ದು ಅದನ್ನ, ಅಲ್ಲಿ ಆಗೋಯ್ತದ ಅಂತಲ್ಲೇ ನಡೆದೋಗಿದೆ. ನಾವಾದ್ರೂ ಮಾಡಬಾರ್ದು, ಎಲ್ರಿಗೂ ಸಂತೋಷವನ್ನು ಕೊಡುವ ರೀತಿಯಲ್ಲಿ ನಮ್ಮ ವ್ಯವಹಾರವನ್ನು ಇಟ್ಕೊಳ್ಬೇಕು ಅನ್ನೋ ಪಾಠವನ್ನು ಕಲ್ತ್ಕೊಳ್ಬೇಕು. ಇಲ್ಲಿದ್ದ ಶ್ರೀರಾಮಕೃಷ್ಣ ಎಂಥ ಮಾತನ್ನು ಹೇಳ್ಕೊಟ್ಟಿದ್ದಾರೆ, ಆ ಧರ್ಮರಾಯನಲ್ಲಿ ಇರತಕ್ಕಂತಹ ಸದ್ಗುಣಗಳನ್ನೆಲ್ಲ ನಾವು ಹೇಗೆ ಪರಿಭಾವಿಸಬೇಕು, ತನ್ಮೂಲಕ ನಾವು ಹೇಗೆ ನಮ್ಮ ವ್ಯಕ್ತಿತ್ವವನ್ನು ಉದಾತ್ತೀಕರಿಸಿಕೊಳ್ಬೇಕು. ನಾಳೆ ಬಹುಶಃ ಮಹಾಭಾರತ ಪ್ರಾರಂಭವಾಗುತ್ತೆ ಅಂತ ಕಾಣುತ್ತೆ. ಇಂತಹದನ್ನೆಲ್ಲ ನಾವು ಬಹಳಷ್ಟು ಕಲಿಯುವಂತಹದ್ದಿರುತ್ತೆ. ಮುಂದೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಬಹುದಿನಗಳಾದ ಮೇಲೆ ಕ್ಯಾಪ್ಟನ್ನಿನೊಡನೆ, ಕ್ಯಾಪ್ಟನ್ ವಿಶ್ವನಾಥ ಅಂತ ಇನ್ನೊಬ್ಬ ಭಕ್ತ, ಕ್ಯಾಪ್ಟನ್ನಿನೊಡನೆ ರಾಜ ಸರೀಂದ್ರ ಠಾಕೂರ್ನನ್ನ ನೋಡೋದಕ್ಕೆ ಹೋಗಿದ್ದೆ. ಆತ ನನ್ನ ಕಣ್ಣಿಗೆ ಬಿದ್ದೊಡನೆಯೇ ಆತನಿಗೆ ಹೇಳಿದೆ, ನಿನ್ನನ್ನು ನಾನು ರಾಜ ಅಂತೇನು ಕರೆಯೋದಕ್ಕೆ ಹೋಗೋದಿಲ್ಲ, ಯಾಕೆ ಅಂದ್ರೆ ಅದು ಸುಳ್ಳು ಮಾತಾಡಿದಾಗ ಆಗುತ್ತೆ ಗೊತ್ತಾಯ್ತು ಅಂತ ಈ ರೀತಿ ಹೇಳಿಬಿಟ್ಟೆ. ಬಳಿಕ ನನ್ನೊಡನೆ ಸ್ವಲ್ಪ ಹೊತ್ತು ಅವನು ಮಾತುಕತೆ ಆಡಿದ. ಅಷ್ಟರಲ್ಲಿ ಅನೇಕ ಮಂದಿ ಸಾಹೇಬರು ಬಂದು ಹೋಗಲಾರಂಭಿಸಿದರು. ರಾಜಸಿಕ ಮನುಷ್ಯ, ಅನೇಕ ವಿಧದ ಕೆಲಸ ಕಾರ್ಯಗಳಿಗೆ ಮನಸ್ಸು ಕೊಡಬೇಕಾಗಿದೆ. ಆತನ ಅಣ್ಣ ಯತೀಂದ್ರನಿಗೂ ಕೂಡ ಹೇಳಿ ಕಳಿಸಲಾಗಿತ್ತು, ಆದರೆ ಆತ ಉತ್ತರ ಕಳಿಸ್ದ, ಹೇಳಿ ಕಳಿಸ್ದ, ತನ್ನ ಗಂಟಲು ನೋಯ್ತಾ ಇದೆ, ಅದರಿಂದ ಬರೋದಕ್ಕೆ ಸಾಧ್ಯ, ಹೊರಗೆಲ್ಲೂ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂತಂದ್ರೆ ಒಂದ್ಸತಿ ಅನ್ಸ್ಕೊಂಡ್ಬಿಟ್ಟಿದ್ನಲ್ಲ, ಅದಕ್ಕೋಸ್ಕರ ಒಂದು ಕಾರಣ ಕೊಟ್ಬಿಟ್ಟ, ಗಂಟಲು ನೋವಾಗ್ತದೆ, ಹುಡುಗರೆಲ್ಲ ಶಾಲೆಗೆ ಹೋಗೋದು ಸಾಧ್ಯ ಇಲ್ಲದ್ರೆ ಹೊಟ್ಟೆ ನೋವಾಗುತ್ತೆ ಅಂತ ಹೇಳಲ್ವೇ. ಇಲ್ಲಿ ಶ್ರೀರಾಮಕೃಷ್ಣರು ಆ ಯತೀಂದ್ರನ ತಮ್ಮ ಸೌರೀಂದ್ರನಿಗೆ ರಾಜ ಸೌರೀಂದ್ರ ಅಂತ ಅವನಿಗೆ ಒಂದು ಬಿರುದು. ರಾಜ ಅಂತಂದ್ರೆ ರಾಜಕುಮಾರನಾದಂತಹ ರಾಜ ಅಲ್ಲ, ಏನೋ ಒಂದು ರಾಜ್ಯವನ್ನು ಆಳ್ತಾ ಇರತಕ್ಕಂತಹ ರಾಜ ಅಲ್ಲ, ಅಂದಿನ ಕಾಲದ ಬ್ರಿಟಿಷ್ ಸರ್ಕಾರ ಕೊಟ್ಟಂತಹ ಬಿರುದು ರಾಜ ರಾಮಮೋಹನ ರಾಯ್ ಅಂತ. ಅದೀಗ ರಾಜ ರಾಮ್ ಮೋಹನ್ ರಾಯ್ ಆಗಿದೆ ಅದು, ರಾಜ ರಾಮಮೋಹನ ರಾಯ್. ಹಾಗೇನೇ ರಾಜ ಸೌರೀಂದ್ರ ಠಾಕೂರ್, ನಿನ್ನನ್ನು ರಾಜ ಅಂತ ಅವರಿವರು ಕರೀಬಹುದು, ಆದರೆ ನಾನು ಕರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ನೋಡಿ, ಈ ಭಗವದಾವಸ್ಥೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹೇಳಿದಂತಹ ಮಾತಿದೆ. ನಿನ್ನ ರಾಜ ಅಂತ ಕರೀದಕ್ಕೆ ನನಗೆ ಸಾಧ್ಯ ಇಲ್ಲ, ಹಾಗೆ ಹೇಳಿದ್ರೆ ಸುಳ್ಳಾಗುತ್ತೆ ಅಂತಂದ್ರೆ ನೀನು ನಿಜವಾದ ರಾಜ ಅಲ್ಲ, ರಾಜನಾಗೋದಕ್ಕೆ ಇರಬೇಕಾದಂತಹ ಯಾವ ಯೋಗ್ಯತೆಯೂ ನಿನ್ನಲ್ಲಿ ಇಲ್ಲ ಅಂತ ಹೇಳ್ತಕ್ಕಂಥ ಮಾತಲ್ಲಿ ಹೇಳಿದಾಗಾಯ್ತಲ್ಲ. ಹಾಗೆ ಹೇಳಿದಾಗ ಅವನಿಗೆ ಎಷ್ಟು ಕೋಪ ಬರೋದಿಲ್ಲ, ಕೋಪ ಬಂದಾಗ ಪ್ರತಿಯಾಗಿ ಅವನೇನ್ ಮಾಡ್ತಾನೋ ಏನ್ ಬಿಡ್ತಾನೋ ಯಾರಿಗೊತ್ತು. ಶ್ರೀರಾಮಕೃಷ್ಣ ಅದು ಯಾವ್ದನ್ನು ಯೋಚನೆ ಮಾಡಿದೆ, ನೇರವಾಗಿ ಈ ಮಾತನ್ನು ಹೇಳ್ಬಿಟ್ರಲ್ಲ, ಭಗವದ ಅವಸ್ಥೆ. ಆ ಅವಸ್ಥೆ ಬರದೇ ನೇನೆ ಹೇಳದೇ ಇತ್ತು ಅಂತ ಹೇಳೋಕೆ ಆಗ್ತಾನೆ ಇರಲಿಲ್ಲ ಅವ್ರ ಕೈನಲ್ಲಿ. ಯಾವಾಗ ವ್ಯವಹಾರದಲ್ಲಿ ಬರ್ತೀವೋ ಆಗ ನಾವು ಸರಿಯಾದ ರೀತಿಯಲ್ಲಿ ವ್ಯವಹರಿಸಲೇಬೇಕಾಗ್ತದೆ, ಹೆಚ್ಚು ಕಡಿಮೆ ಆಗ್ತದೆ ಇಲ್ಲದೆ ಹೋದ್ರೆ. ಆದರೆ ಭಗವಂತ ಈ ಮಾತನ್ನು ನಾನು ಇವತ್ತು ಜಾಸ್ತಿ ಒತ್ತಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾವಾಗ ಅವರಲ್ಲಿ ಭಗವದ್ ಅವಸ್ಥೆ ಅಂತ ಹೇಳ್ತಕ್ಕಂಥದ್ದು ಬಂತೋ, ಸ್ವಯಂ ಭಗವಂತನೇ ಆಗಿರ್ತಾರೆ, ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ನಿನ್ನನ್ನು ನಾನು ರಾಜ ಅಂತ ಕರೆಯೋದಕ್ಕಾಗೋದಿಲ್ಲ ಅಂತನುವ ಸತ್ಯಾಂಶವನ್ನು ಹೇಳಿದ್ದು ಯಾತಕ್ಕೆ ಅಂತ ಹೇಳಿದ್ರೆ, ಅವನು ನಿಜವಾದ ರಾಜನಾಗುವಂತ ಯೋಗ್ಯತೆ ಇಲ್ಲ. ಅವರೇನೋ ಕೊಟ್ಟರು ತಮ್ಮ ಕೆಲಸವನ್ನ ಏನೋ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದೊಂದು ಬಿರುದು ಕೊಟ್ಟು ಬಿಟ್ರೆ ಅವ್ರು ಹೇಳಿದ ಕೇಳ್ಕೊಂಡಿರ್ತಾರೆ ನೋಡಿ. ಇವರೆಲ್ಲ ಡಿವೈಡ್ ಅಂಡ್ ರೂಲ್, ಅವ್ರು ಯಾವುದೋ ಕಾರಣಕ್ಕೆ ಕೊಟ್ಟರು ಅಂತ ಹೇಳಿ ನಾನು ಮಾತ್ರ ಆ ಥರ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಈ ಒಬ್ಬ ವ್ಯಾವಹಾರಿಕ ದೃಷ್ಟಿಯಿಂದ ನೋಡ್ಕೊಳ್ಬೇಕು ನೀವು. ಶ್ರೀರಾಮಕೃಷ್ಣರು ಒಬ್ಬ ಪೂಜಾರಿ ಅಷ್ಟೇನೆ, ಅವರಿಗೆ ಸಾಕ್ಷಾತ್ಕಾರ ಆಗಿತ್ತೋ ಅಥವಾ ಅವರು ಕಾಳಿ ಭಕ್ತ ಅಥವಾ ಅವರು ಅವತಾರ ಪುರುಷ, ಅದೆಲ್ಲ ಇತ್ತೀಚಿನ ಮಾತಲ್ವೇ. ಆಗಿನ ಕಾಲದಲ್ಲಿ ಹೇಗೆ ಶ್ರೀಕೃಷ್ಣನನ್ನ ಆ ಕೌರವಾದಿಗಳೆಲ್ಲ ಜಾರಚೋರ ಅಂತ ಹೇಗೆ ಕರೆದ್ರು, ಹಾಗೆಯೇ ಶ್ರೀರಾಮಕೃಷ್ಣ ಪೂಜಾರಿ ಅಷ್ಟೇನೆ, ಸಾಮಾನ್ಯ ಪೂಜಾರಿ ಒಬ್ಬ. ಅದನ್ನೆಲ್ಲ ನಾವು ಮನಸ್ಸಿಗೆ ತಂದುಕೊಳ್ಬೇಕಾಗುತ್ತೆ. ಯಾವ ಸಂದರ್ಭದಲ್ಲಿ ಅವರು ಹೇಳಿದ್ರು, ಹಾಗೆ ಹೇಳಿದ್ರಿಂದ ಏನೇನು ದುಷ್ಪರಿಣಾಮಗಳೆಲ್ಲ ಉಂಟಾಗಬಹುದಾಗಿತ್ತು, ಆದರೂ ಕೂಡ ಯಾತಕ್ಕಾಗಲಿಲ್ಲ, ಅದು ಯಾತಕ್ಕಾಗಲಿಲ್ಲ. ಅವರಲ್ಲಿರ್ತಕ್ಕಂತಹ ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳ್ತಕ್ಕಂಥದ್ದು, ಆಧ್ಯಾತ್ಮಿಕ ಭಾವ ಅಂತ ಹೇಳ್ತಕ್ಕಂಥದ್ದು, ಯಾವ ರೀತಿಯಲ್ಲಿ ಅವ್ಯಕ್ತವಾಗಿ ಅಥವಾ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಯಾವ ರೀತಿಯಲ್ಲಿ ಪ್ರಭಾವ ಬೀರ್ತಾ ಇತ್ತು, ಇಂಥವುಗಳನ್ನೆಲ್ಲ ನಾವು ಪರಿಭಾವಿಸಬೇಕಾಗುತ್ತದೆ. ಅದಕ್ಕೋಸ್ಕರ ನಿಧಾನಕ್ಕೆ ಇದನ್ನು ಓದ್ಕೊಂಡು ಬರಬೇಕಾಗುತ್ತೆ. ಇದೊಂದು ಘಟನೆ ಆದರೆ ಆ ಭಗವದ್ ಭಾವದಲ್ಲಿ ಆ ಉನ್ಮತ್ತಾವಸ್ಥೆಯಲ್ಲಿ ಇನ್ನೇನೇನು ಮಾಡಿದ್ರು ಅಂತ ಅನ್ನೋದನ್ನು ಹೇಳ್ತಾರೆ. ಒಂದು ದಿನ ನನ್ನ ಆ ಭಗವದ್ ಅವಸ್ಥೆಯಲ್ಲಿ ವರಾಹನಗರದ ಗಂಗಾಘಟ್ಟಕ್ಕೆ ಹೋಗಿದ್ದೆ. ಅಲ್ಲಿ ಜಯ ಮುಖ್ಯೋಪಾಧ್ಯಾಯ ನನ್ನ ಕಣ್ಣಿಗೆ ಬಿದ್ದ, ಜಪ ಮಾಡ್ತಾ ಕುಳಿತಿದ್ದಾನೆ ಆದ್ರೆ ಅನ್ಯ ಮನಸ್ಕನಾಗಿ. ಆಗ ಆತನ ಹತ್ರಕ್ಕೆ ಹೋಗಿ ಕೆನ್ನೆಗೆ ಎರಡು ಅಪ್ಪಳಿಸಿದೆ. ಮುಂದೆ ಏನಾಯ್ತು ಅನ್ನೋದನ್ನ ಮಾಸ್ಟರ್ ಮಾಷೆಯ ಬರೀಲಿಲ್ಲ, ಏನೂ ಆಗಬೇಕಾಗಿಲ್ಲ. ಅವನು ಸರಿಯಾಗಿ ಜಪ ಮಾಡಕ್ ಶುರು ಮಾಡಿದ ಅಷ್ಟೇನೆ. ಅವನ ಮನಸ್ಸು ಅನ್ಯಮನಸ್ಕವಾಗಿತ್ತು ಅಂತನ್ನೋದನ್ನ ಇವರು ದೂರದಿಂದಲೇ ಕಂಡುಕೊಳ್ತಾರೆ. ಅನ್ಯಮನಸ್ಕನಾಗಿ ಜಪ ಮಾಡಿದ್ರೆಷ್ಟು ಬಿಟ್ಟರೆಷ್ಟು, ಅಯ್ಯೋ ಜಪ ಹೇಗಿದ್ರೂ ಮಾಡ್ತಾ ಇದ್ದಾನೆ ಮನುಷ್ಯ, ಜಪಮಾಲೆ ಹಿಡ್ಕೊಂಡು ನಿಷ್ಠೆಯಿಂದ ಜಪವನ್ನೇನೋ ಮಾಡ್ತಾ ಇದ್ದಾನೆ, ಸತ್ಫಲ ಬರೋದಕ್ಕೆ ಅವಕಾಶ ಆಗೋದಿಲ್ವಲ್ಲ ಇವನ ಅನ್ಯ ಮನಸ್ಕತೆಯಿಂದಾಗಿ ಅಂತನ್ನುವ ಕನಿಕರದಿಂದ ಹೋಗಿ ಒಂದು ಬಾರಿಸಿದ್ದವರು. ಮಾಡಿದ ಕೆಲಸ ಏನು? ಬಾರಿಸಿದ್ದು. ಹೋಗಿ ಕೆನ್ನೆಗೆ ಎರಡು ಅಪ್ಪಳಿಸಿದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಯಾತಕ್ಕೆ ಮಾಡಬೇಕಾಗಿತ್ತು ನೋಡು, ಮನಸ್ಸನ್ನು ಭಗವಂತನ ಕಡೆಗೆ ಇಟ್ಟು ಜಪ ಮಾಡಬೇಕು, ಗೊತ್ತಾಯ್ತಾ ಅಂತ ಸಮಾಧಾನವಾಗಿ ಹೇಳ್ಬೋದಾಗಿತ್ತಲ್ಲ. ಆದರೆ ಭಗವದ್ ಅವಸ್ಥೆ, ಭಗವದ್ ಅವಸ್ಥೆ ಬಂದು ಎರಡು ಏಟು ಬಿಗಿದೆ. ಭಗವಂತ ಹೊಡೆದ್ರೂ ಕೂಡ ಅದು ಅನುಗ್ರಹ. ಹತ್ತು ಕಡೆ ಅತಿಕಾಯ, ಇತ್ತು ಕಡೆ ರಾವಣ, ಹತ್ತು ಕಡೆ ಕುಂಭಕರ್ಣ, ಇವರೆಲ್ಲ ಆ ಲಕ್ಷ್ಮಣ ರಾಮ ಇವರ ಬಾಣಗಳಿಗೆ ಗುರಿಯಾಗಿಯೇ ತಾವು ಸಾಯಬೇಕು ಅನ್ನುವ ಸಂಕಲ್ಪವನ್ನು ವ್ಯಕ್ತಪಡಿಸಿದ್ದನ್ನು ನೀವು ರಾಮಾಯಣದಲ್ಲಿ ನೋಡಿರಬಹುದು. ರಾಮನ ಅಸ್ತ್ರ ಅಂತ ಹೇಳ್ತಕ್ಕಂಥದ್ದು ಪರಮ ಪಾವನಕರ. ಭಗವಂತನ ಶಿಕ್ಷೆ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನು ಪುನೀತಗೊಳಿಸತಕ್ಕಂಥದ್ದು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ನಮಗೆ ಬರ್ತಕ್ಕಂತಹ ಜ್ವರ ಇತರ ಯಾವುದೇ ಕಾಯಿಲೆಗಳೇ ಆಗಬಹುದು, ಅವುಗಳೆಲ್ಲ ನಮ್ಮ ಪಾಪವನ್ನ ಸುಟ್ಟು ಹಾಕೋದಕ್ಕೋಸ್ಕರ, ನಮ್ಮನ್ನ ಶುಚಿಗೊಳಿಸುವುದಕ್ಕೋಸ್ಕರ, ನಮ್ಮನ್ನ ಶುದ್ಧಗೊಳಿಸಿಕೊಳ್ಳುವುದಕ್ಕೋಸ್ಕರ. ಆದರೆ ಸಹಿಸಿಕೊಳ್ಬೇಕು, ಸಹಿಸಿಕೊಂಡ್ರೆ ಮಾತ್ರ ಅದು ಪಾವನಕರ ಅಂತ ಜ್ಞಾನವನ್ನು ಉಪದೇಶಿಸುವುದು ಹೊರಟಂತಹ ಉಪನಿಷತ್ತು ನಮಗೆ ಹೇಳ್ತಾ ಇವೆ. ಇಲ್ಲಿ ಶ್ರೀರಾಮಕೃಷ್ಣರ ಆ ಎರಡು ಏಟು ಅಂತ ಹೇಳ್ತಕ್ಕಂತಹದ್ದು ಅವನ ಮನಸ್ಸನ್ನ ಸರಿಗೊಳಿಸುತ್ತದೆ. ಮುಂದೆ ಹೇಳ್ತಾರೆ ಶ್ರೀರಾಮಕೃಷ್ಣರು, ಇನ್ನೊಂದು ಉದಾಹರಣೆ ಕೊಡ್ತಾರೆ. ಒಮ್ಮೆ ರಾಣಿ ರಾಸಮಣಿ ಕೆಲವು ದಿನಗಳ ಮಟ್ಟಿಗೆ ಕಾಳಿ ದೇವಾಲಯದ ಉದ್ಯಾನ ಗೃಹದಲ್ಲಿ ಇಳಿದುಕೊಂಡಿದ್ಲು. ದಿನವೂ ಪೂಜೆ ಸಮಯದಲ್ಲಿ ಕಾಳಿ ದೇವಾಲಯಕ್ಕೆ ಬಂದು ನನ್ನನ್ನ ಒಂದೆರಡು ಹಾಡು ಹೇಳುವಂತೆ ಕೇಳಿಕೊಳ್ತಾ ಇದ್ಲು. ಒಂದು ದಿನ ಎಂದಿನಂತೆ ಆಕೆ ಬಂದಿದ್ದಾಳೆ. ನಾನು ಅವಳೆದುರಿಗೆ ಹಾಡ್ತಾ ಇದ್ದೇನೆ, ನೋಡ್ತೇನೆ. ಅವಳು ಅನ್ಯ ಮನಸ್ಸುಗಳಾಗಿ ಪೂಜೆಗೆ ಹೂವು ಅಣಿ ಮಾಡ್ತಾ ಇದ್ದಾಳೆ. ಒಡನೆಯೇ ಎರಡು ಕೊಟ್ಟೆ ಕೆನ್ನೆಗೆ. ಆಗ ಆಕೆ ದಡಬಡನೆ ಕೈ ಜೋಡಿಸಿ ಕುಳಿತುಕೊಂಡಳು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಆ ಒಂದು ಚಿತ್ರ ಅಂತ ಹೇಳ್ತಕ್ಕಂಥದ್ದು ಅವರ ಜೀವನ ಚರಿತ್ರೆಯಲ್ಲಿ ತುಂಬಾ ಸ್ವಾರಸ್ಯವಾಗಿ ಚಿತ್ರಿತವಾಗಿದೆ. ಏನೇನ್ ಗಲಾಟೆ ಆಗಿರಬಹುದು, ರಾಣಿಗೆ ಒಬ್ಬ ಪೂಜಾರಿ ಹೊಡೆದ ಅಂತ ಹೇಳಿದ್ರೆ ಸುತ್ತಮುತ್ತ ಇರುವವರೆಲ್ಲ ದೊಣ್ಣೆ ಗಿಣ್ಣೆ ತಗೊಂಡು ಓಡ್ ಬಂದಿದ್ರು. ಆದ್ರೆ ರಾಣಿ ರಾಸಮಣಿಯೇ ಹೇಳ್ತಾಳೆ, ಹೋಗಿ ಹೋಗಿ ಏನು ಮಾಡಬೇಡಿ, ತಪ್ಪು ಒಪ್ಪಿಕೊಳ್ತಾಳೆ. ಏನು ಒಪ್ಪಿಕೊಳ್ತಾಳೆ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಇಲ್ಲೂ ಅದೇ ಯೋಚನೆಯೋ? ಅದೇ ಯೋಚನೆ ಅಂದ್ರೆ ಏನು, ಅವಳು ಹೂವುಗಳನ್ನೇನೋ ಅಣಿ ಮಾಡ್ತಾ ಇದ್ದಾಳೆ, ದೇವಿಯ ಪಾದಕ್ಕೆ ಅರ್ಪಣೆ ಮಾಡೋದಕ್ಕೋಸ್ಕರ ಹೂವುಗಳನ್ನೇನೋ ಅಣಿ ಮಾಡ್ತಾ ಇದ್ದಾಳೆ. ಆದರೆ ಮನಸ್ಸು ಮಾತ್ರ ಕೋರ್ಟ್ ಕಚೇರಿಯ ಕೋರ್ಟ್ ಕಚೇರಿನಲ್ಲಿ ಓಡಾಡ್ತಾ ಇತ್ತು. ನಾಳೆ ದಿವಸ ಯಾವ ರೀತಿಯಲ್ಲಿ ವಾದ ಪ್ರತಿವಾದ ಮಾಡಬೇಕು ಅನ್ನೋದ್ರ ಕುರಿತಾಗಿ ಯೋಚಿಸ್ತಾ ಇತ್ತು. ಇಲ್ಲೂ ಕೂಡ ಅದೇ ಯೋಚನೆಯನ್ನು ತಂದಿದ್ಯಾ ಅಂತನ್ನುವ ಆ ಒಂದು ಮನಸ್ಸನ್ನು ಓದಿ ಆ ಅನ್ಯ ಮನಸ್ಸುಗಳಾದದ್ದನ್ನ ಅದನ್ನು ತಪ್ಪಿಸೋದಕ್ಕೋಸ್ಕರ ಎರಡು ಏಟು ಬೀಗಿತಾರೆ. ದಂಡಂ ದಶಗುಣಂ ಭವೇತ್, ಹತ್ತು ಪಟ್ಟು ಗುಣಶಾಲಿಯಾದದ್ದು ಯಾವುದು, ಒಂದು ಏಟು ಬಿಗಿತು ಅಂತಂದ್ರೆ ಎಲ್ಲ ಸರಿ ಬರುತ್ತೆ ಅಂತ. ಆದ್ರೆ ನೋಡ್ಕೊಂಡು ಕೊಡ್ಬೇಕಷ್ಟೇನೆ. ವಾಪಾಸ್ ಬೀಳಲಿಕ್ಕೆ ಇಲ್ಲ ಅನ್ನೋದನ್ನ ನೋಡ್ಕೊಂಡು ಕೊಡ್ಬೇಕಷ್ಟೇನೆ. ಉದ್ದೇಶ ಶುದ್ಧವಾಗಿರಬೇಕು. ಶ್ರೀರಾಮಕೃಷ್ಣರ ಉದ್ದೇಶ ಅಂತ ಹೇಳ್ತಕ್ಕಂಥ ದೇಶ ಶುದ್ಧವಾಗಿತ್ತು. ಪರಮ ಶುದ್ಧ ಹೃದಯದಿಂದ ಅವಳು ಕೂಡ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಆ ಕೆಲಸವನ್ನು ಮಾಡಿದ್ದಾರೆ. ಇಲ್ಲದಿದ್ರೆ ಹೆಣ್ಣು ಹೆಂಗಸಿಗೆ ಹೊಡೆಯುವುದಂದ್ರೆ ಏನರ್ಥ? ಹೆಣ್ಣು ಹೆಂಗಸಿನ ಕೆನ್ನೆ ಮೇಲೆ ಕೈ ಎತ್ತುವುದಂದ್ರೆ ಏನರ್ಥ? ಸಾಲದಕ್ಕೆ ರಾಣಿ, ಸಾಲದಕ್ಕೆ ಈ ರಾಮಕೃಷ್ಣರನ್ನ ಸಣ್ಣ ಹುಡುಗ ಆಗಿದ್ಲಾಗಾಯ್ತರಿಂದ ಅಲ್ಲಿ ಕರೆತಂದು ಪೂಜಾರಿಯನ್ನಾಗಿ ಮಾಡಿ ತಿಂಗಳು ತಿಂಗಳ ಸಂಬಳ ಕೊಟ್ಟು ಊಟ ಉಪಚಾರಗಳನ್ನು ಕೊಟ್ಟು ಕಣ್ಣೆದುರಿಗೆ ಬೆಳೆದಿರತಕ್ಕಂಥ ಆ ಪೂಜಾರಿ ಕೈ ಮಾಡೋದಂದ್ರೆ ಏನು ಅರ್ಥ? ಯೋಚನೆ ಮಾಡಿ. ಹೀಗೆ ನಮ್ಮ ಭಾವನೆಯನ್ನ ಹರಿಬಿಡಬೇಕು ಈ ಒಂದು ದಾರಿಯಲ್ಲಿ. ಅಂಥ ಸ್ಥಿತಿಯಲ್ಲೂ ಕೂಡ ಆ ರಾಣಿ ದಡಬಡಿಸಿ ಕೈ ಮುಕ್ಕೊಂಡು ಕುಳಿತುಕೊಂಡು ಹೌದು ನಾನು ಮಾಡಿದ ತಪ್ಪಾಯ್ತು ಅಂತ ಒಪ್ಕೊಳ್ಬೇಕಾದ್ರೆ ಆ ಶ್ರೀರಾಮಕೃತದ ಸಂಕಲ್ಪ ಶುದ್ಧಿ ಹೃದಯ ಶುದ್ಧಿಯ ತಿಳಿದುಕೊಂಡದ್ದು ಎಂಥ ಅದ್ಭುತವಾದದ್ದು. ಇದನ್ನೆಲ್ಲ ನಾವು ಪರಿಗಣಿಸಬೇಕಾಗುತ್ತೆ. ಈ ರೀತಿಯಲ್ಲಿ ನಾವು ಭಾವಿಸಿ ಭಾವಿಸಿ ಅನುಭವಿಸಬೇಕಾಗುತ್ತದೆ. ಅಂತ ಶಕ್ತಿಯನ್ನ ಶ್ರೀರಾಮಕೃಷ್ಣರು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನ ದಿನ ಶ್ರೀರಾಮಕೃಷ್ಣದ ಅನುಗ್ರಹದಿಂದ ಮುಂದಿನ ಶನಿವಾರ ಮುಂದುವರಿಸುತ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿಃ ಓಂ ತತ್ಸತ್.